ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1-5-5-1 ಕರೆ ಮಾಡಿ. ಇದು ಯಾರ ನಂಬರ್? ಅಣ್ಣ, ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ತಾಕೇರಿ ಗ್ರಾಮದ ಕಿಶನ್ ಮತ್ತು ಸಚಿನ್ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನ ಈಗ ಕೇಳೋಣ. ಕೇಳಿದ್ರೆ ಕೃಷಿಯಲ್ಲಿ ಯುವಕರ ಪಾತ್ರ ಬಹಳ ಚೆನ್ನಾಗಿದೆ. ಉತ್ತಮವಾಗಿ ತೊಡಸ್ಕೊಂಡ್ರೆ ಮನೆತನದ ಬೆಳವಣಿಗೆಯಲ್ಲಿ ಎಷ್ಟೊಂದು ಚೆನ್ನಾಗಿ ಕೈ ಜೋಡಿಸಬಹುದು, ಬೆಳವಣಿಗೆಗೆ ಸಹಕಾರಿ ಆಗುವುದು ಅನ್ನೋದಕ್ಕೆ ಉದಾಹರಣೆಗಳಿದ್ದಾವೆ. ನಮ್ಮ ನಾಡಿನಲ್ಲಿ ಎಷ್ಟೋ ಜನ ಯುವಕರು ಕೃಷಿಯಲ್ಲಿ ಭಾಗಿಯಾಗಿ ಬಹಳ ಚೆನ್ನಾಗಿ ಬೆಳವಣಿಗೆ ಆಗಿದ್ದಾರೆ, ತಮ್ಮ ಮನೆತನದ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ. ಇವತ್ತು ನಾವು ಮಾತನಾಡುತ್ತಿದ್ದೀವಿ ಸೋಮವಾರಪೇಟೆ ತಾಲೂಕು ತಾಕೇರಿ ಗ್ರಾಮದ ಕಿಶನ್ ಮತ್ತು ಸಚಿನ್. ಕಿಶನ್ ತಮ್ಮ, ಸಚಿನ್ ಅಣ್ಣ. ಅವರ ತಾಯಿ ವಿನೋದಾಕ್ಷಿ ಅವರು ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ. ಕಿಶನ್ ಮತ್ತು ಸಚಿನ್ ಏನು ಓದಿದ್ರು ಮತ್ತೆ ಹೇಗೆ ಅವರ ಆಸಕ್ತಿ ಇದೆ ಕೃಷಿಯಲ್ಲಿ ಅನ್ನೋದನ್ನ ಈಗ ಪ್ರಸಾರ ಮಾಡ್ತಾ ಇದೀವಿ. ಕಿಶನ್ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮ್ದು? 22 ಸರ್. ಈಗ ಏನ್ ಓದಿದ್ದು ತಾವು? ನಾನು ಬಿಬಿಎ ಓದಿದ್ದು ಸರ್. ಎಲ್ಲಿ ಓದಿದ್ರಿ? ಪುತ್ತೂರು ಸೈನ್ಸ್ ಫಿಲಂ ಕಾಲೇಜ್ ಓದಿದ್ದು ಸರ್. ಹೌದಾ? ಈಗ ಪದವಿ ಮುಗಿತಲ್ವಾ? ಪದವಿ ಮುಗಿತ್ ಸರ್. ಪದವಿ ಮುಗಿದು 1 ವರ್ಷ ಆಯ್ತು. ಈಗ ಏನು ಮುಂದಿನ ಆಲೋಚನೆಗಳು? ನೆಕ್ಸ್ಟ್ ಜಾಬ್ ಹುಡ್ಕೊಂಡಿದ್ದೀನಿ ಈಗ. ಹಾ, ಎಂತ ಉದ್ಯೋಗ ಸಿಗ್ಬೋದು ನಿಮ್ಗೆ? ಅಕೌಂಟೆಂಟ್ ಜಾಬ್ ಸಿಗುತ್ತಾ ಅಂತ ಸರ್ಚ್ ಮಾಡ್ತಿದ್ದೇನೆ. ಹೌದಾ? ಇಲ್ಲ, ಲೋಕಲ್ ಅಲ್ಲಿ ಯಾವ್ದಾದ್ರು ಸಿಗುತ್ತಾ ಅಂತ. ಲೋಕಲ್ ಆಗಿ ಯಾಕೆ ಇಷ್ಟ ಪಡ್ತಿದ್ರಿ? ಅಲ್ಲಿ ಅಮ್ಮ ಒಬ್ಬರೇ ಇರೋದು ಸರ್, ಹಾಗೆ ಅಮ್ಮನಿಗೂ ಸಹಾಯ ಆಗುತ್ತೆ ಅಂತ. ಇಲ್ಲಿ ಹಾಗೆ ಹಾಗೆ ಲೋಕಲ್ ಅಲ್ಲಿ ಕೆಲವೊಂದು ಕಂಪನಿಗಳು, ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಉದ್ಯೋಗದ ಅವಕಾಶ ಸಿಕ್ಕರೆ ಹೋಗ್ತೀರಾ? ಹೋಗ್ತೇನೆ ಸರ್. ಕೃಷಿ ಕೆಲಸಗಳನ್ನು ಮಾಡುವ ಅಪೇಕ್ಷೆನೂ ಇದೆ ಅಲ್ವಾ? ಹಾಗೆ ಮನೇಲಿ ಇರ್ತಿಲ್ಲ ಸರ್, ಹಾಗೆ. ಹೌದೌದು, ಕೃಷಿ ಕೆಲಸ ಮಾಡ್ಕೊಳ್ಳೋಕಾಗುತ್ತೆ, ಸುಲಭ ಆಗುತ್ತೆ. ಚಿಕ್ಕವರಿದ್ದಾಗಲಿಂದನೂ ಕೃಷಿ ಕೆಲಸಗಳನ್ನ ಮಾಡಿದಿರಲ್ವಾ? ಮಾಡಿದೀವಿ ಸರ್. ಅಪ್ಪ ಹೆಚ್ಚಿಗೆ ಕಲಿಸಿದ್ರೆ, ಅಮ್ಮ ಹೆಚ್ಚು ಕಲಿಸಿದ್ರೆ ಹೇಗೆ? ಇಲ್ಲ ಸರ್, ಇಬ್ರು ಕಲಿಸಿದ್ರೆ ಆಗ. ಹೌದಾ? ಮತ್ತೆ ಹಳ್ಳಿ ಹುಡುಗರಿಗೆ ಕುತೂಹಲ ಇರುತ್ತೆ, ಸಣ್ಣ ಮಕ್ಕಳಲ್ಲಿ ಅದ್ ಮಾಡ್ಬೇಕು ಇದ್ ಮಾಡ್ಬೇಕಂತ ಅನ್ಕೊಂಡಲ್ವಾ? ಹೌದು ಸರ್. ಓದ್ತಾ ಓದ್ತಾ ನೀವು ಸುಮಾರು ಕೆಲಸ ಕಲ್ತಿದಿರಿ. ಸುಮಾರು ಕೆಲಸ ಕಲ್ತಿದ್ರು ಸರ್, ನಮ್ಗೆ ಆಗ 3ನೇ ಕ್ಲಾಸ್ ಇದಾಗ್ಲೇ ಕಲ್ತಿದ್ರು ಸರ್ ಕೆಲಸನ. ಹಾ, ಏನೇನು ಬಹಳ ಇಷ್ಟಪಟ್ಟು ಕೆಲಸ ಮಾಡ್ತೀರಿ? ನಾವು ಇದು ಗೊಬ್ಬರ ಹಾಕೋದು, ಸ್ಪ್ರೇ ಮಾಡೋದೆಲ್ಲ ಮಾಡ್ತೀವಿ ಸರ್. ಹಾ, ಮರ ಹತ್ತದು, ಮರಗಸಿ ಮಾಡಕ್ಕೆಲ್ಲ ಹೋಯ್ತು ಸರ್ ಹಾಗೆ. ಅದೇ ಸಣ್ಣ ವಯಸ್ಸಲ್ಲಿ ಎಂತೆಂತ ಮರಗಳು ಬೇಕಾದ್ರೂ ಹತ್ಬಹುದು, ಆದ್ರೆ ಹುಷಾರಾಗಿರ್ಬೇಕಲ್ವಾ? ಎಷ್ಟು ಮರಗಳನ್ನ ಹತ್ತಿದಿರಿ ಅಥವಾ ಎಂತ ಮರಗಳನ್ನ ಹತ್ತಿದಿರಿ? ನಾವು ಕಿತ್ಲೆ ಮರ ಹತ್ತಿದೀನಿ ಸರ್, ಹಲಸಿನ ಹಣ್ಣು ಮರ. ಹಾ, ಹತ್ತಿ ಮರ ಕೂಡ ಹಾಗೆ. ಹಾ, ಹತ್ತಿ ಮರ ಸ್ವಲ್ಪ ಜಾರತ್ತಲ್ವಾ? ಜಾಗ್ರತೆ ಸರ್. ಅಂದ್ರೆ ಏಣಿ ಹಾಕೋದು ಸ್ವಲ್ಪ. ಕಿತ್ಲೆ ಮರದಲ್ಲಿ ಮುಳ್ಳು ಇರ್ತವೆ. ಕಿತ್ಲೆ ಮರ ಹತ್ಬೋದು ಸರ್ ಸುಲಭವಾಗಿ. ಸುಲಭವಾಗಿ ಹತ್ಬೋದ? ಸುಲಭವಾಗಿ ಹತ್ಬೋದು ಸರ್. ಅದು ಗಟ್ಟಿ ಹಾಗೆ ಹತ್ತುತ್ತಾ ಇದ್ವಲ್ಲ ಹಾಗೆ ಎಕ್ಸ್ಪೀರಿಯನ್ಸ್ ಹತ್ಬೋದಲ್ಲ. ಎಂದಾದ್ರೂ ಮರದಿಂದ ಬಿದ್ದಿದ್ದೀರಾ ಸಣ್ಣ ಸಣ್ಣ ಮರಗಳಿಂದ ಏನಾದ್ರೂ ಕಾಲು ಜಾರಿ? ಇಲ್ಲ ಇಲ್ಲ ಸರ್. ಹಾ ಹಾ. ಮರಗಸಿ ಮಾಡ್ಲಿಕ್ಕೂ ಮರ ಹತ್ತಿದ್ರಿ, ಹಣ್ಣು ಕೇಳಲಿಕ್ಕೂ ಮರ ಹತ್ತಿದ್ರಿ ಅಲ್ವಾ? ಹಣ್ಣು ಕೊಯ್ಲಿಕ್ಕೆ ಸಾಕು ಅದೇ. ಕಿತ್ಲೆ ಹಣ್ಣು ಕೊಯ್ಬೇಕಾದ್ರೆ? ಹೌದು ಹೌದು. ಸಣ್ಣ ವಯಸ್ಸಿನಲ್ಲಿ ದೇಹ ಚೆನ್ನಾಗಿ ಸಹಕರಿಸುತ್ತೆ. ಹೌದು ಸರ್. ಇನ್ನು ಗುದ್ಲಿ ಕೆಲಸ, ಹರೆ ಕೆಲಸ, ಪಿಕಾಸಿ ಕೆಲಸ ಎಲ್ಲ ಮಾಡಿದಿರಿ? ಅದು ಅಣ್ಣ ಜಾಸ್ತಿ ಮಾಡ್ತಾನೆ ಸರ್ ಅವೆಲ್ಲ ಕೆಲಸ ನನಗೆ ಅಂತ. ಹೌದಾ? ಹೌದು ಸರ್. ಹಾ ಹಾ. ನಿಮಗೆ ಇಷ್ಟವಾಗಿರೋದು ಮರ ಹತ್ತ ಕೆಲಸ ಅಂದ್ರೆ? ಅವನು ನನ್ಕಿಂತ ಚೆನ್ನಾಗಿ ಹತ್ತಿದ್ದಾನೆ ಮರನ. ಹ್ಮ್ ಹ್ಮ್. ನಾ ಸ್ವಲ್ಪ ಹೆಲ್ಪಿಗೆ ಸರ್ ಕೊಡೋದಷ್ಟೇ. ಹಾಗೆ ಹಾಗೆ. ಕಾಫಿ ಹಣ್ಣು ಬಿಡಿಸೋದು, ಮತ್ತಿತ್ತರೆ ಕಾಳು ಮೆಣಸು ಬಿಡಿಸೋದು, ಅದನ್ನ ಒಣಗಿಸೋದು, ಮೂಟಿಗೆ ತುಂಬಿ ಹೊತ್ಕೊಂಡು ಬರೋದು, ಇವೆಲ್ಲ ಮಾಡ್ತಾ ಬಂದಿದ್ರಿ ಅಲ್ವಾ? ಇದ್ರೆ ಮಾಡ್ತೀವಿ ಸರ್. ಹ್ಮ್ ಹ್ಮ್. ಅವಕಾಶ ಇದ್ದಾಗೆಲ್ಲ ಕೆಲಸಗಳನ್ನು ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಒಂದ್ ವರ್ಷ ಆಯ್ತು ಪದವಿ ಮುಗಿಸ್ಕೊಂಡು, ಉದ್ಯೋಗ ಸಿಕ್ಕಿಲ್ಲ? ಇಲ್ಲ ಸರ್. ಸಿಗುತ್ತ ಬಿಡಿ, ಹುಡುಕಿದ್ರೆ ಎಂತವ್ರಿಗೂ ಸಿಗುತ್ತೆ, ನಿಮ್ಗೆ ಯಾಕೆ ಸಿಗಲ್ಲ? ಈ ಒಂದು ಅವಧಿಯಲ್ಲಿ ಹೇಗೆ ತೊಡಸ್ಕೊಂಡಿದ್ರಿ ನಿಮ್ಮ ಅಮ್ಮನ ಜೊತೆಗೆ, ಮತ್ತೆ ಕೃಷಿಯಲ್ಲಿ ಹೇಗೆ ಹೇಗೆ ಕೆಲಸಗಳನ್ನ ಮಾಡ್ಕೊಂತ ಹೋಗ್ತದ್ರಿ? ಅಂದ್ರೆ ನಾವು ಎಲ್ಲ ಕೆಲಸ ಮಾಡ್ತೀವಿ ಸರ್. ಕೊರೋನಾ ಬಂದಿತ್ತಲ್ಲ, ಅದಾದ್ಮೇಲೆ ನಾವೆಲ್ಲ ಕೆಲಸ ಕ್ಲೀನ್ ಹಾಕಿದೀವಿ ಸರ್. ಹಾ ಹಾ. ಈ ಹಿಂದೆ ಕಲಿಯದ ಅಥವಾ ಈ ಹಿಂದೆ ಪರಿಚಯ ಇಲ್ಲದ ಕೆಲಸಗಳನ್ನ ಯಾವ್ಯಾವ ಕಲ್ತಿದ್ರಿ? ಇವಾಗೆಲ್ಲ ಕೆಲಸ ಮೊದಲೇ ಮಾಡ್ತೀವಿ ಸರ್, ಆದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇತ್ತಿಲ್ಲ ಆಗ. ಇವಾಗೆಲ್ಲ ಕ್ಲೀನ್ ಆಗಿ ಗೊತ್ತಾಗಿದೆ ಸರ್. ಕೃಷಿ ಬಗ್ಗೆ ಮೊದ್ಲಿಂದ ಒಲವು ಇರೋದ್ರಿಂದ ನಿಮ್ಗೇನು ಹಿಂಜರಿಕೆ ಇಲ್ಲ ಅಥವಾ ಕಷ್ಟ ಅಂತ ಅನಿಸ್ಲಿಕ್ಕಿಲ್ಲ ಅಲ್ವಾ? ಇಲ್ಲ ಸರ್, ಹಾಗೇನಿಲ್ಲ. ಹ್ಮ್. ಓದಿದ್ದೇ ಬೇರೆ, ನಾವು ಮಾಡೋದೇ ಬೇರೆ ಆಗ್ತದೆ ಎಷ್ಟೋ ಸಾರಿ. ಹೌದು ಸರ್. ಎಷ್ಟೋ ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಓದ್ಲಿಕ್ಕೆ ಆಗದ್ದನ್ನ ಭೂಮಿಯಿಂದ ಕಲಿತಾರೆ. ಹೌದು ಸರ್. ಪುಸ್ತಕಗಳಲ್ಲಿ ಸಿಗೋದಿಲ್ಲ ಎಷ್ಟೋ ಸಂಗತಿಗಳು, ಅಪ್ಪ ಅಮ್ಮನಿಂದ ಸಿಗ್ತವೆ ಅಥವಾ ನೀವಾಗಿ ತೊಡಸ್ಕೊಂಡಾಗ ಅದು ಗೊತ್ತಾಗ್ತಾ ಹೋಗ್ತದೆ. ಹೌದು ಸರ್. ಹಳ್ಳಿಗಳಲ್ಲಿ ಈಗಲೂ ಎಷ್ಟೋ ಯುವಕರು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ವಯಸ್ಸಿನ ಯುವಕರು ತಾಕೇರಿ ಗ್ರಾಮದಲ್ಲಿನೂ ನಾಲ್ಕಾರು ಜನ ಸಿಗ್ಬೋದು, ಆಗಿಂದಾಗೆ ಭೇಟಿ ಮಾಡ್ತಿರ್ಬೋದು ಅಲ್ವಾ ಕೃಷಿಯಲ್ಲಿ ತೊಡಸ್ಕೊಂಡಿರೋರು? ಹೌದು ಸರ್, ಜನ ತೊಡಸ್ಕೊಂಡಿದ್ದಾರೆ ಕೃಷಿಯಲ್ಲಿ. ಹ್ಮ್. ಹೇಳಿ, ಈಗ 50, 60, 70 ವಯಸ್ಸಾದವರು ಸಹ ಕೃಷಿ ಕೆಲಸಗಳನ್ನ ಮಾಡ್ಕೊಂತ ಬಂದಿದ್ದಾರೆ, ನಿಮ್ಗೆ 22 ವಯಸ್ಸು, ಏನ್ ಅನ್ಸುತ್ತೆ? ನಾವು ಎಲ್ಲ ಕೆಲಸ ಮಾಡ್ತೀವಿ ಅಂದ್ರೆ ಅವರಿಂದ ಸರ್ ಕಲಿಯೋದಿರುತ್ತಲ್ಲ ಸರ್ ಹಾಗೆ. ಹಾ, ಹಿರಿಯರಿಂದ ಕಲಿಯೋದು ಚೆನ್ನಾಗಿರುತ್ತಲ್ವಾ? ಹೌದು ಸರ್. ವಿಷಯಗಳನ್ನ ಕಲಿತಷ್ಟು ಒಳ್ಳೇದು. ಹೌದು ಸರ್. ಎಷ್ಟು ನಿದ್ದೆ ಮಾಡ್ತೀರಿ, ಆಮೇಲೆ ಹೇಗೆ ನಿಮ್ದು ಊಟೋಪಚಾರದ್ದು, ಮತ್ತೊಂದು ಮಗದೊಂದು, ಕೆಲವೊಬ್ರು ಬಹಳ ಸುಖವಾ ನಿದ್ದೆ ಮಾಡೋ ಆಸಕ್ತಿ ಇಟ್ಕೊಂಡಿರ್ತಾರೆ, ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾರೆ, ಹೇಗಿದೆ ನಿಮ್ಮ ದಿನಚರಿ? ನಾವು ದಿನ ಬೆಳಗ್ಗೆ 6 ಹೇಳೋದು ಸರ್. ಹಾ ಹಾ. ಇದು ಮನೆ ಕೆಲಸ ಎಲ್ಲ ಮಾಡ್ತೀವಿ, ಅಮ್ಮ ಜೊತೆ ಸ್ವಲ್ಪ ಸಹಾಯ ಮಾಡ್ಬೇಕಲ್ಲ. ಹಾ ಹಾ. ಅದಾದ್ಮೇಲೆ 10 ನಾವು ತೋಟಕ್ಕೆ ಹೋಗಿ ಕೆಲಸ ಮಾಡೋದು. ಹ್ಮ್ ಹ್ಮ್. ಇನ್ನು ಸಂಜೆ 5 ಬಂದು ಮತ್ತೆ ಸ್ನಾನ ಮಾಡಿ ಮತ್ತೆ ಊಟ ಮಾಡಿ ಮಲ್ಗೋದು ಸರ್. ಹಾ ಹಾ. ಎಷ್ಟು ಹೊತ್ತಿಗೆ ಮಲ್ಕೊಳ್ತೀರಿ? 10 ಆಗುತ್ತೆ ಸರ್ ಮಲ್ಗೋದು. ಹ್ಮ್ ಹ್ಮ್. ಯುವಕರಲ್ಲಿ ಶಕ್ತಿ ಚೆನ್ನಾಗಿದೆ, ಎಷ್ಟು ಕೆಲಸ ಮಾಡಿದ್ರು ಒಂಥರ ದೇಹ ನಲಗೋದಿಲ್ಲ ಅಲ್ವಾ? ಹೌದು ಸರ್. ಈಗ ನಿಮ್ ತಂದೆಯವರು ಇದ್ದಾಗ ಅವರು ನೋಡಿ ಸ್ವಲ್ಪ ವಯಸ್ಸಾಯ್ತು ಸುಸ್ತಾಯ್ತು ಅಂತ ಹೇಳ್ತಿದ್ರೇನು ಅಲ್ವಾ? ಹೌದು ಸರ್, ಹೇಳ್ತಾ ಇದ್ರು ಲಾಸ್ಟ್. ಹಾ ಹಾ. ಆದ್ರೆ ನಿಮ್ಗೆ 1 2 ಗಂಟೆ ತಡವಾಗಾದ್ರೂ ಚಿಂತೆ ಇಲ್ಲ, ಕೆಲಸ ಚೆನ್ನಾಗಾದ್ರೆ ಇನ್ನೊಂದು ಒಂದು ರೀತಿಯಲ್ಲಿ ಖುಷಿ. ಹೌದು ಸರ್. ಹಾ. ಹಳ್ಳಿಗಳಲ್ಲೂ ಕ್ರೀಡಾ ಚಟುವಟಿಕೆಗಳಲ್ಲಿ ಯುವಕರು ತೊಡಸ್ಕೊಂಡಿದ್ದಾರೆ, ಬೇರೆ ಬೇರೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಳ್ಳೋದಿದೆ. ಆದ್ರೆ ಕೃಷಿನೇ ಒಂದ್ ರೀತಿಯಲ್ಲಿ ಕ್ರೀಡೆ ಇದ್ದಂಗೆ ಅಲ್ವಾ? ಹೌದು ಸರ್, ಅದೇ ತರ ಆಗುತ್ತೆ. ಚೆನ್ನಾಗಿ ಕೆಲಸ ಮಾಡಿದ್ರೆ ಅದರಿಂದ ಸಿಗೋ ಸಂತೋಷ ದೊಡ್ಡದು. ಹೌದು ಸರ್. ಗದ್ದೆ ಈ ಹಿಂದೆ ಬೆಳೀತಾ ಇದ್ರೆ? ಬೆಳೀತಾ ಇದೆ ಸರ್. ಈಗಲೂ ಇದೆಯಾ ಗದ್ದೆ? ಗದ್ದೆ ನೆಡ್ತಾ ಇದೆ ಸರ್ ಇಲ್ಲಿ. ಹಾ ಹಾ. ಸಸಿ ನೆಡೋದು ಮತ್ತೆ ಕೊಯ್ಲು ಮಾಡೋದು ಕಣ ಮಾಡೋದು ಇದೆಲ್ಲ ನಿಮ್ಗೆ ಅಭ್ಯಾಸ ಇದೆ ಅಲ್ವಾ? ಅಭ್ಯಾಸ ಇದೆ ಸರ್, ಅವೆಲ್ಲ ಇದೆ. ಮೊಟ್ಟೆ ಹೊತ್ತಾಕೋದನ್ನು ಕಲ್ತಿದ್ರಿ? ಕಲ್ತಿದ್ದೀವಿ ಸರ್. ಏನ್ ಕಷ್ಟದ ಕೆಲಸ ಅಲ್ಲ, ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಈಗ ತಲೆ ಮೇಲೆ ಹೆಗಲ ಮೇಲೆ ಹೊತ್ಕೊಂಡ್ರೆ ಅದೆಷ್ಟು ಸಹಕರಿಸುತ್ತೆ ನಮ್ಮ ದೇಹ ಅಂತಂದ್ರೆ ಹೇಳ್ತಿರದಲ್ವಾ? ಎಲ್ಲದನ್ನ ಕೈಯಿಂದನ ಮಾಡ್ಬೇಕು, ಕಾಲಿನಿಂದನ ಮಾಡ್ಬೇಕು ಅಂತಿರಲ್ಲ, ತಲೆ ಎಷ್ಟು ಸಹಾಯಕ್ಕೆ ಬರುತ್ತೆ ಭಾರವನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಅಲ್ವಾ? ಒಟ್ಟಾರೆ ಖುಷಿಯಿಂದ ಇದ್ರಿ. ಒಂದ್ ಸಮಯ ಉದ್ಯೋಗ ಅಷ್ಟೊಂದು ನೀವು ಅನ್ಕೊಂಡಂಗೆ ಒಳ್ಳೇದ್ ಸಿಗ್ಲಿಲ್ಲ ಅಥವಾ ಒಳ್ಳೆ ಜಾಗದಲ್ಲಿ ಸಿಗ್ಲಿಲ್ಲ ಅಥವಾ ನೀವು ಅನ್ಕೊಂಡ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಏನು ನಿಮ್ಮ ಆಲೋಚನೆಗಳಿದಾವೆ? ನೋಡ್ಬೇಕು ಸರ್, ಅಂದ್ರೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಮನೇಲೆ ಖುಷಿನ ಇಂಪ್ರೂವ್ ಮಾಡೋಣ ಅಂತಿದೀವಿ. ಹೌದು. ಕೆಲವೊಂದ್ಸರಿ ನಾವ್ ಅನ್ಕೊಂಡಂಗೆ ಇಂಥದೇ ಉದ್ಯೋಗ ಹಿಂಗೆ ಇರ್ಬೇಕನ್ನೋ ತರ ಮನಸ್ಸಲ್ಲಿ ಇರೋದಲ್ಲ, ಅಂತ ಸಿಗ್ಲಿಲ್ಲ ಅಂತಂದ್ರೆ ಅಪ್ಪ ಅಮ್ಮ ಮಾಡಿದ್ದು ಜಮೀನ್ ಇದೆ ತೋಟ ಇದೆ ಮುಂದುವರ್ಸೋದು ಅಷ್ಟೇ ಅಲ್ವಾ? ಇದ್ರಲ್ಲೇ ಸುಖ ಕಾಣಬಹುದು, ಇದ್ರಲ್ಲೇ ದುಡ್ಡು ಕಾಣಬಹುದು, ಇದ್ರಲ್ಲೇ ನೆಮ್ಮದಿ ಕಾಣಬಹುದು ಅಲ್ವಾ? ಹೌದು ಸರ್. ಅಂದ್ರೆ ಜಾಬಿಗೆ ಹೋದ್ರೆ ಅಲ್ಲಿ ಓನರ್ ಕೆಳಗೆ ಕೆಲಸ ಮಾಡ್ಬೇಕಲ್ಲ. ಹಾ ಹಾ. ಇಲ್ಲಿ ನಾವು ಓನರ್ ಆಗ್ಬೋದು ಅಂತ. ಏನೋ ಉದ್ಯೋಗ ಅನ್ನೋದು ಒಂಥರ ಸ್ಪೆಷಲ್ ಟೇಸ್ಟ್. ಈ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬಂದಂಗೆ, ತಿಂಡಿ ತಿನ್ಕೊಂಡ್ ಬಂದಂಗೆ. ಆಮೇಲೆ ನಮ್ ಜನಗಳು ಏನೋ ಒಂಥರ ಬೈಕ್ ಇಟ್ಕೊಂಡಿರ್ತಾರೆ, ಓ ಉದ್ಯೋಗ ಇದೆಯಾ ಉದ್ಯೋಗ ಇಲ್ವಾ, ಎಂತ ನೌಕರಿ ಇದೆ ಏನು ಉದ್ಯೋಗ ಇದೆ ಅಂತ ಅನ್ನತ್ರ ನೋಡ್ತಾ ಇರ್ತಾರೆ. ಅದಕ್ಕಾಗಿ ಕೆಲವೊಬ್ರು ಇರ್ಲಿ ಒಂದ್ ನಾಲ್ಕಾರು ಹತ್ತು ಆರು ವರ್ಷ ಕೆಲಸ ಮಾಡ್ಕೊಂಡು ಆಮೇಲೆ ಕೃಷಿ ಮರಳನ ಅಂತ ಅನ್ಕೊಂಡು ಯೋಚನೆ ಮಾಡೋದಿದೆ. ಈಗ ಕೆಲವೊಬ್ರು ಹೇಳ್ತಾರೆ ಕೃಷಿಯಲ್ಲಿ ತೊಡಸ್ಕೊಂಡಿರೋ ಯುವಕರಿಗೆ ಹುಡುಗಿಯರ್ ಕೊಡೋದಿಲ್ಲ, ಮದುವೆ ಆಗೋದ್ ಕಷ್ಟ ಅಂತ ಮಾತಾಡೋದಿದೆ, ಏನಂತೀರಿ? ಹೌದು ಸರ್, ಹಾಗೆ ಮಾತಾಡ್ತಾರೆ. ಅಂದ್ರೆ ಕೃಷಿಯನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಿ ಬೆಳೆದ್ರೆ ಕೊಡ್ತಾರ ಸರ್? ಹೌದೌದು, ಒಂಥರ ರಚನಾತ್ಮಕವಾಗಿ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಮನೇಲಿ ಟ್ರ್ಯಾಕ್ಟರ್, ಟಿಲ್ಲರ್, ಮತ್ತಿನ್ನು ಬೈಕು, ಕಾರು ಏನೇನಿದಾವೆ? ಇಲ್ಲ, ಬೈಕ್ ಒಂದಿದೆ ಸರ್ ಅಷ್ಟೇ. ನೆಕ್ಸ್ಟ್ ತಗೋಬೇಕು ಸರ್. ಕಾರು ಓಡಿಸೋದ್ ಕಲ್ತಿದ್ದೀರಾ? ಇಲ್ಲ ಸರ್, ಅದು ಲೈಸೆನ್ಸ್ ಇದೆ ಅಷ್ಟೇ, ಓಡಿಸೋದು ಅಷ್ಟು ಇನ್ನ ಬರೋದಿಲ್ಲ. ತಗೊಂಡ್ಮೇಲೆ ಇನ್ನು ಚೆನ್ನಾಗಿ ಅನುಭವ ಆಗುತ್ತೆ. ಹೌದು ಸರ್. ಟ್ರ್ಯಾಕ್ಟರ್, ಟಿಲ್ಲರ್ ಇದನ್ನೇನಾದ್ರೂ ಓಡಿಸಿದೀರಾ? ಅದನ್ನ ಓಡಿಸಿದೀನಿ ಸರ್, ಅಷ್ಟು ಗೊತ್ತಿಲ್ಲ ನನಗೆ. ಅದೇ ಅನಿವಾರ್ಯ ಇದ್ದಾಗ ಅದು ಅಭ್ಯಾಸ ಆಗ್ಬಿಡ್ತಲ್ವಾ? ಹೌದು ಸರ್. ಹೌದೌದು. ಈಗ ನೀವಿಬ್ರು ಮಕ್ಕಳು ಒಂದ್ ಒಳ್ಳೆ ವಯಸ್ಸಿನಲ್ಲಿ ಮನೆಯಲ್ಲಿದ್ದೀರಿ, ಕೆಲಸಗಳನ್ನ ಮಾಡ್ತದ್ರಿ, ಅಮ್ಮನ ಅಭಿಪ್ರಾಯ ಏನನ್ಸುತ್ತೆ? ಹಾಗೆ ಎಲ್ಲ ಕೆಲಸ ಮಾಡಬೇಕು ಅನ್ಸುತ್ತೆ ಹಾಗೆ, ಅಮ್ಮನ ಜೊತೆ ಸೇರ್ಕೊಂಡು. ಈಗ ನೀವೇನಾದ್ರು ಇಬ್ರು ಹೊರಗಡೆ ಹೋಗಿದ್ರೆ ಅಮ್ಮಗೆ ಇನ್ನಷ್ಟು ಹೊರೆ ಆಗ್ತಿತ್ತು, ಏನೇ ದುಡ್ಡು ಬಂದ್ರು, ಏನೇ ನೀವು ಉದ್ಯೋಗದಲ್ಲಿ ಕಳ್ಸಿದ್ರು ಅವ್ರಿಗೂ ಒಂಥರ ಈ ಕಟ್ಟು, ನಿಮಗೂ ಒಂಥರ ಬೇಸರ. ಹೌದು ಸರ್. ಬೇರೆ ಬೇರೆ ಸಂಗತಿಗಳನ್ನ ನೀವು ಕಲೀಲಿಕ್ಕೆ ತಿಳ್ಕೊಳ್ಳಿಕ್ಕೆ ಏನಾದ್ರೂ ಹೊರಗಡೆ ಸಂಘ ಸಂಸ್ಥೆಗಳಿಗೆ, ಈಗ ಕೃಷಿ ತೋಟಗಾರಿಕೆ ಇಲಾಖೆ, ಸಾಂಬಾರು ಮಂಡಳಿ, ಕಾಫಿ ಮಂಡಳಿ, ಇನ್ನು ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿ ಹೋಗಿ ಬರೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರೆ ಅಥವಾ ಇನ್ನು ರೂಢಿ ಮಾಡ್ಕೋಬೇಕು? ತೋಟಗಾರಿಕೆ ಇಲಾಖೆ ಅಲ್ಲಿಗೆಲ್ಲ ಹೋಗಿ ಬರ್ತದೆ ಸರ್. ಓ ಸರಿನೆ ಸರಿನೆ. ಯಾವ್ದಕ್ಕೆ ಹೋಗಿ ಬಂದಿದ್ರಿ? ಕೃಷಿ ಇಲಾಖೆಯಲ್ಲಿ ಹೋಗಿ ಬಂದಿದೀವಿ ಈಗ. ಯಾವ ಸಲುವಾಗಿ? ತೋಟಗಾರಿಕೆ ಇಲಾಖೆ ಹೋಗ್ತಾ ಇರ್ತೀವಿ. ಸಲಹೆ ತೆಗೆದುಕೊಂಡು ಬರ್ಲಿಕ್ಕೆ ಅಥವಾ ಏನಾದ್ರು ಸಹಾಯಧನ ಮತ್ತೆ ಇತರ ಏನಾದ್ರು ಸವಲತ್ತುಗಳಿದ್ದಾವ ಅಂತ ಕೇಳ್ಕೊಂಡ್ ಬರ್ಲಿಕ್ಕೆ ಯಾವ್ದಕ್ಕೆ ಹೋಗಿದ್ದೆ? ಸವಲತ್ತುಗಳಿದಾವ ಅಂತ ಕೇಳ್ಕೊಬರಕ್ ಹೋಗ್ತಾ ಇರ್ತೀವಿ, ಹಾಗೆ ಸಲಹೆ ಕೂಡ ಕೊಡ್ತಾರ ಸರ್ ಅಲ್ಲಿ ಹೋದಾಗ. ಹೌದಾ? ಹೌದು. ಇಲಾಖೆಗಳಿಂದ ಏನಾದ್ರು ಸವಲತ್ತುಗಳನ್ನ ತೆಗೆದುಕೊಂಡಿದ್ರೆ ಕೆಲವೊಂದು ಸಂದರ್ಭದಲ್ಲಿ ತಾಟ್ಪಾಲ್ಗಳನ್ನ ಕೊಡ್ತಾರೆ, ಅಥವಾ ಸಿಂಪರಣೆ ಯಂತ್ರ ಕೊಡ್ತಾರೆ, ಟಿಲ್ಲರ್ ಕೊಡ್ತಾರೆ, ಅಥವಾ ಕಳೆ ಕೊಚ್ಚ ಯಂತ್ರ ಸಬ್ಸಿಡಿಯಲ್ಲಿ ಕೊಡ್ತಾರೆ, ಈ ತರ ಏನಾದ್ರು ಪಡ್ಕೊಂಡಿದೀರಾ? ಇಲ್ಲ ಸರ್, ಒಂದು ಟಾರ್ಪಲ್ ಒಂದು ತಗೊಂಡಿದೀವಿ ಅಷ್ಟೇ, ಇನ್ನು ಬೇರೆ ಎಲ್ಲ ನಮ್ಮ ಮನೆಯಲ್ಲ ಇದೆ ಎಲ್ಲ ಕೂಡ, ಹಾಗೆ ಮಿಷಿನ ಸಬ್ಸಿಡಿಯಲ್ಲಿ ತಗೊಂಡಿದ್ ಸರ್ ಎಲ್ಲ. ಕಾಫಿ ಮಂಡಳಿ ಸಂಪರ್ಕದಿಂದ ತೆಗೆದುಕೊಂಡ್ರೆ ತೋಟಗಾರಿಕೆ ಇಲಾಖೆ ಸಹಾಯಧನ ಕೊಡ್ತೆ. ತೋಟಗಾರಿಕೆ ಇಲಾಖೆ ತಗೊಂಡಿದೆ. ಹೌದಲ್ವಾ? ನಿಮ್ಮ ಅಣ್ಣ ಸಚಿನ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ, ನಿಮ್ಗಿಂತ ಜೋರು ಕೆಲಸದಲ್ಲಿ ಅಂತ ಅನ್ಕೊಂಡಲ್ವಾ? ಹೌದು ಸರ್. ನೋಡನ್ ಕೊಡಿ, ಮಾತಾಡೋಣ. ಅಲ್ಲ ಸರ್. ಸಚಿನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಓದಿರೋದೇನು? ನಾನು ಇಂಜಿನಿಯರಿಂಗ್ 1 year ಆಯ್ತು ಕಂಪ್ಲೀಟ್ ಮಾಡಿ ನಂದೀಗ. ಓಹೋ. ಈಗ ಮನೇಲಿದೀವಿ, ಈಗ ಅಮ್ಮನ್ಗೆ ಹೆಲ್ಪ್ ಮಾಡ್ಕೊಂಡಿದ್ವಿ. ಈಗ ಅಂದ್ರೆ ಈಗೆಲ್ಲ ಪ್ರಾಬ್ಲಮ್ ಅಲ್ಲ, ಅಮ್ಮ ಒಬ್ರೆ ಆಗ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ನಾವಿದೀವಿ. ಈಗ ಯಾವ್ದು ಇಂಜಿನಿಯರಿಂಗ್ ಓದಿರೋದು? ನಂದು ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಸರ್. ಎಲ್ಲಿ ಓದಿದ್ರಿ? ಸುಳ್ಯ, ಕೇವಿಲ್ಯ. ಇಂಜಿನಿಯರಿಂಗ್ ಮಾಡ್ಕೊಂಡು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಹುಡ್ಕೋದಿದೆ, ಸಂಘ ಸಂಸ್ಥೆಗಳ ಕದ ತಟ್ಟೋದಿದೆ. ನೀವು ಉದ್ಯೋಗ ಹುಡುಕ್ಬೇಕು, ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆಯಲ್ಲಿ ಇದ್ದೀರಾ ಅಥವಾ ಬೇಡ ಇಲ್ಲೇ ಇದ್ಬಿಡೋಣ ಅಂತ ಅನ್ಕೊಂಡಿದ್ದೀರಾ? ನನ್ನ ಪ್ಲಾನ್ ಹೆಂಗೆ ಗೊತ್ತಾ ಸರ್, ಮುಗ್ದಿದೆಯಲ್ಲ ಇಂಜಿನಿಯರಿಂಗ್, ಅದು ಮುಗಿಸಿ 10 years ಗಂಟ ಏನಾದ್ರು ಹೊರಗೆ ಹೋಗಿ ವರ್ಕ್ ಮಾಡಿ ಬರುವ ಅಂತ ಹೇಳಿ, ಇದು ಮನೆ ತೋಟ ನೋಡ್ಕೊಳಕ್ ಹೆಂಗೆ? ಹಾಗೆ ಅಂದ್ರೆ ಯಾಕೆ ಸರ್ ಗೊತ್ತಾ, ನಾವು ಓದಿದ್ವಲ್ಲ ಸರ್, ಓದಿ ಸುಮ್ನೆ ವೇಸ್ಟ್ ಮಾಡೋ ಬದಲು ಹೋಗಿ ಅದನ್ನ ಸ್ವಲ್ಪ ಯೂಸ್ ಮಾಡಿ ಬರುವ ಅಂತ ಅಷ್ಟೇ ಅಲ್ಲಿ. ಹಾಗೆ ಹೊರಗೆ ಹೋದ್ರೆ ಹೊರಗಿನ ಪ್ರಪಂಚ ಹೇಗುಂಟು ಅಂತೆಲ್ಲ ಗೊತ್ತಾಗ್ಲಿ. ಮತ್ತೆ ಒಂದು ಅನುಭವ. ಅದ ನಿಜ. ಹೌದು ಸರ್. ಅದೇ ಅಮ್ಮನೂ ತೀರಾ ಏನು ಮೆತ್ತಗಾಗಿಲ್ಲ ಅಲ್ವಾ? ಇಲ್ಲ ಸರ್, ಅವರು ತುಂಬಾ ಹಾರ್ಡ್ ವರ್ಕರ್ ಸರ್. ಅದೇ ಅವ್ರಿಗೆ ಆಸಕ್ತಿ ಇರೋದ್ರಿಂದ ನಿಭಾಯಿಸ್ಕೊಂಡು ಹೋಗ್ತಾರೆ, ಮತ್ತೆ ಆಗಿಂದಾಗಿ ನೀವು ಬಂದು ಕೈ ಜೋಡಿಸಬಹುದು. ಉದ್ಯೋಗ ಸಿಕ್ಕರೆ ಹೋಗಿ 4-6 ವರ್ಷ 8-10 ವರ್ಷ ಮಾಡ್ಕೊಂಡು ಮತ್ತೆ ವಾಪಸ್ ಬರೋದನ್ನ ಒಂದು ಆಲೋಚನೆ ಇಟ್ಕೊಂಡಿದ್ರಿ. ಅದೇ ಅದಕ್ಕಿಂತ ಜಾಸ್ತಿ ಇದ್ರೆ ನಮ್ ಕೈಲಿ ಮತ್ತೆ ಮಾಡಕ್ಕೆಲ್ಲ ಪ್ರಾಬ್ಲಮ್ ಆಯ್ತು ಸರ್, ಅಂದ್ರೆ ನಮ್ದು ಫಿಸಿಕಲ್ ಪ್ರಾಬ್ಲಮ್ ಆಗ್ತದೆ ಅಂತ. ನಿಜ ನಿಜ ನಿಜ. ಅಮ್ಮ ಹೇಳ್ತಾ ಇದ್ರು 8 ಎಕರೆ ತೋಟ ಅಲ್ವಾ ನಿಮ್ದು? ಹೌದು ಸರ್. ಅದೇ ಗದ್ದೆ ಇದೆ, ಮತ್ತೆ ಹಸುಗಳು ಇಟ್ಕೊಂಡಿದ್ರಿ. ಇತ್ತು ಸರ್, ಅದು ಮನೇಲಿ ಸ್ವಲ್ಪ ಇದಾಗಿ ಕೊಟ್ಟು ಬಿಟ್ಟಿದ್ವಿ. ಇನ್ನು ದನ ಕರು ಮತ್ತೆ ಕೋಳಿ ಹಂದಿ ಎಲ್ಲ ಇಲ್ಲ ಅಂದ್ರೆ ಸುಮ್ಮನೆ ಮನೇಲಿ ಖಾಲಿ ಖಾಲಿ ಹೊಡೆದಂಗ ಆಗ್ತದೆ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ಸೆಟ್ಲ್ ಆದ್ಮೇಲೆ ತಗೊಳ್ಳುವಂತ ಎಲ್ಲ ಒಂದ್ ಕಡೆಯಿಂದ ಮಾಡುವಂತ. ಪ್ರಾಣಿಗಳು, ಪಕ್ಷಿಗಳು, ಜಾನುವಾರುಗಳು ಇದ್ರೆ ಒಳ್ಳೇದೆ. ಅದೇ ಸರ್. ಅದೇ ಗೊಬ್ಬರಗೆಲ್ಲ ಪ್ರಾಬ್ಲಮ್ ಆಗುಂಟು, ಕಲ್ದಸೆಲ್ಲ ಗೊಬ್ಬರ ಚೆನ್ನಾಗಿ ಹಾಕ್ತಿದ್ವಿ, ಅದೇ ಹಾಕಿ ಚೆನ್ನಾಗಿ ಬಂದಿತ್ತು. ಫಸ್ಟ್ ಎಲ್ಲ ಚೆನ್ನಾಗಿ ಕೊಟ್ಟಿ ಸರ್, ಇದ್ರಲ್ಲಿ ಗದ್ದೆ ಹಾಕ್ತಿದ್ವಿ, ಫಸ್ಟ್ ಎಲ್ಲ ಚೆನ್ನಾಗಿ ಬರ್ತದೆ. ಸರಿನೆ. ನೆನಪು ಮಾಡ್ಕೊಳ್ಳಿ, ಎಷ್ಟನೇ ವಯಸ್ಸಿನಿಂದ ಕೃಷಿ ಕೆಲಸಗಳನ್ನ ಅಪ್ಪ ಅಮ್ಮನಿಂದ ಕಲ್ತ್ರಿ? ಸರ್ ಅದು ಸಣ್ಣ ವಯಸ್ಸಿಂದಾನೆ ಕರ್ಕೊ ಹೋಗಿದ್ರೆ ಸರ್, ನಮಗೆ ಸಣ್ಣ ಅಂದ್ರೆ ಇದ್ರಲ್ಲಿ 4th standard 5th standard ಇಬ್ಬನು ಒಟ್ಟಿಗೆ ಕರ್ಕೊ ಹೋಗ್ತಿದ್ದು. ಸ್ಟಾರ್ಟಿಂಗ್ ಅಲ್ಲಿ ರೌಂಡಿಂಗ್ ಮಾಡಕ್ಕೆ ಫಸ್ಟ್ ಸಣ್ಣರಲ್ಲ, ಆಗ ಆ ಕ್ರೇಜ್ ಅಲ್ಲಿ ಸುಮ್ನೆ ಮನೇಲಿ ಮಾಡಿಸ್ತಿದ್ರು. ಹಂಗೆ ಸ್ಟಾರ್ಟ್ ಮಾಡಿ ರಿಂಗ್ ಮಾಡಿಸಿ ಮತ್ತೆ ಗೊಬ್ಬರ ಹಾಕ್ಸಕ್ಕೆ, ಮತ್ತೆ ಮನೇಲಿ ಕುತ್ಕೊಂಡು ನನಗೆ ಮರ ಕಡೆಯೆಲ್ಲ ಅಭ್ಯಾಸ ಆಗ್ಬಿಟ್ಟಿತ್ತು ಸರ್. ಸುಮ್ನೆ ಕುತ್ಕೊಂಡು ಏನಾದ್ರು ಕೆಸಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಂದ್ರೆ ಮನೇಲಿ ಅಪ್ಪನ ಕತ್ತಿ ಇರ್ತಿತ್ತಲ್ಲ, ಅದ್ರಲ್ಲಿ ಮರ ಕಡಿಯೋದು ಅದ್ರಲ್ಲೆಲ್ಲ ಅಭ್ಯಾಸ ಆಗ್ಬಿಟ್ಟಿದ್ದು ಆಗ ಸಡನ್ ಆಗಿ ಮಾಡ್ತಾ ಮಾಡ್ತಾ ಮಾಡ್ತಾ. ಆಮೇಲೆ ಮರಗಪ್ಪಜಿಗೆಲ್ಲ ಕರ್ಕೋಗ್ತಿದ್ರು. ಅಂದ್ರೆ 8th ಸ್ಟ್ಯಾಂಡರ್ಡ್ ಇಂದ ಕರ್ಕೋಗಿದ್ರು ನಾನು. ಸಾಕಷ್ಟು ಮರಗಳನ್ನು ಹತ್ತಿದಿರಿ? ಸಣ್ಣ ಪುಟ್ಟ ಮರ ಹತ್ತೀನಿ, ಆದ್ರೆ ಈಗ ದೊಡ್ಡ ಮರಕ್ಕೆಲ್ಲ ಹತ್ತಕ್ಕೆ ಆಗುದಿಲ್ಲ ಸರ್, ನಮ್ಗೆ ಹೆದರಿಕೆ ಆಗುತ್ತದೆ ಸರ್. ಅದು ಹೆದರಿಕೆ ದೊಡ್ಡದಲ್ಲ. ನಾವು ಕೆಳಗೆ ತೋರ್ತಿದ್ವಿ, ಅಪ್ಪ ಮಾತ್ರ ಚೆನ್ನಾಗಿ ಹತ್ತಿದ್ರು. ನೋಡಿ, ಮತ್ತೆ ನಾವು ಹೊರಗೆ ಹೋದಿದಲ್ಲ, ಹೊರಗೆ ಹೋಗಿ ಮತ್ತೆ ಮನೆಗೆ ಬಂದ್ರೆ ಹತ್ತಕ್ಕೆಲ್ಲ ಪ್ರಾಬ್ಲಮ್ ಆಯ್ತು, ಕಾಲ್ ಎಲ್ಲ ಸ್ಟ್ರೆಚ್ ಆಗೋದಿಲ್ಲ ಅದು. ಅದೇ ಸ್ವಲ್ಪ ದಿನ ಬಿಟ್ರೆ ಹಂಗೆ ಪ್ರಾಬ್ಲಮ್ ಅಲ್ಲ ಅದು, ಹತ್ತಕ್ಕೆಲ್ಲ ಆಗೋದಿಲ್ಲ ಜಾಸ್ತಿ. ರೂಢಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದೇ ಸರ್, ಈಗ ಸ್ವಲ್ಪ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಈಗ ಮನೇಲಿ ಇದಲ್ಲ, ಒಂದ್ ವರ್ಷ ಆಯ್ತಲ್ಲ. ನಿಜ ನಿಜ ನಿಜ. ನಿಧಾನಕ್ಕೆ ಹೆದರಿಕೆ ಇಲ್ದಲ್ಲ ಕೆಲಸ ಮಾಡಿದ್ರೆ ಏನು ಬೇಕಾದ್ರೂ ಕೆಲಸಗಳನ್ನ ನೆರವೇರಿಸಿಕೊಳ್ಬಹುದು. ಅದೇ ಸರ್, ಹೆದರಿಕೆ ಇರಬಾರ್ದು ಯಾವ್ದೇ ಆಗ್ಲಿ. ಎಷ್ಟೋ ಜನ ಮಾತಾಡಕ್ಕೂ ಹೆದರ್ತಾರೆ, ಸರಿಯಾಗಿ ಮಾತಾಡಕ್ ಕಷ್ಟ ಪಡ್ತಾರೆ. ಅದೇ ಸರ್, ಹೌದು. ಕೆಲಸ ಮಾಡಕ್ಕೂ ಅಷ್ಟೇ, ಅಥವಾ ಏನಾದ್ರೂ ವಾಹನ ಓಡಿಸೋಕ್ಕೂ ಅಷ್ಟೇ. ರಾತ್ರಿ ಹೊತ್ತು ಎಲ್ಲಾದ್ರೂ ಹೋಗ್ಬೇಕಂದ್ರು ನಿಲ್ಲ, ರಾತ್ರಿ ಹೊತ್ತು ಕಷ್ಟ ಆಗುತ್ತೆ, ನನಗೆ ಆಗಲ್ಲ ಅಂತ ಅನ್ಕೊಂಡು ಎಷ್ಟೋ ಜನ ಹಿಂದೇಟ್ ಹಾಕ್ತಾರೆ. ಹೀಗೆ ಅದೇ ಸರ್, ಬಹಳ ಇಷ್ಟಪಟ್ಟು ಕೆಲಸ ಮಾಡೋದೇನಿ ನೀವು? ಸರ್, ನನಗೆ ತುಂಬಾ ಇಷ್ಟ ಅಂದ್ರೆ ತೋಟದ ಕೆಲಸ ಸರ್. ಎಲ್ಲ ಗಿಡ ಬೆಳೆಯೋದು, ಕುಕ್ಕೆ ಗಿಡ ನೆಡೋದು, ಕಾಫಿ ಕೊಯ್ಯೋದು, ಅದೆಲ್ಲ ತುಂಬಾ ಇಷ್ಟ ಸರ್. ನೀವೇ ನೆಟ್ಟ ಗಿಡಗಳು ಎಷ್ಟಿರ್ಬೋದು ಅಂತ ಏನಾದ್ರು ಮನಸ್ಸಲ್ಲಿ ಇದೆಯಾ, ಲೆಕ್ಕ ಹಾಕಿದಿರಾ? ಸರ್ ಗೊತ್ತಿಲ್ಲ ಸರ್, ಈ ಸರಿ ಕುಕ್ಕೆ ಎಲ್ಲ ಮಾಡಿಬಿಟ್ಟಿದಲ್ಲ ಸುಮಾರು. ಕಳಸರಿ ಎಲ್ಲ ತುಂಬಾ ಬೋರ್ಲ ಅಲ್ಲ ಸರ್, ಇದು ಸಾವಿರ ಗಿಡ ಮೇಲೆ ನೆಟ್ ಬಿಟ್ಟಿದ್ವಿ ನಮ್ಮ ಮನೇಲಿ ಸೇರ್ಕೊಬಿಟ್ಟು. ಹೌದಾ? ಸೆಲೆಕ್ಷನ್ ಗಿಡ, ಹಳೆ ಗಿಡ ನಮ್ದು, 40 ವರ್ಷ ಆಗುಂಟು ಗಿಡಕ್ಕೆಲ್ಲ, ಅದೆಲ್ಲ ಹೋಯ್ತಾ ಉಂಟು ಒಂದ್ ಕಡೆಯಿಂದ. ಅದೆಲ್ಲ ಮತ್ತೆ ತೆಗೆದು ತೆಗೆದು ತೆಗೆದು ರಿಪೇರಿ ಆಗ್ತಾ ಇದೀವಿ. ಕೆಲವೊಬ್ರು ಈ ಬೋರರ್ಗೆ ಹತೋಟಿ ಮಾಡ್ಲಿಕ್ಕಾಗಿ ಕಾಂಡ ಮತ್ತು ಕೌಲುಗಳಿಗೆ ಬಟ್ಟೆ ಸುತ್ತಾರೆ, ಇನ್ನು ಬೇರೆ ಬೇರೆ ರೀತಿಯ ಕ್ರಮಗಳನ್ನು ಅನುಸರಿಸ್ತಾರೆ, ಆ ಒಂದು ವಿಚಾರನ್ನು ತಿಳ್ಕೊಂಡಿರ್ಬೇಕು. ತಾವ ಗಿಡಗಳಿಗೆ ಏಜ್ ಆಯ್ತಲ್ಲ ಸರ್ ತುಂಬಾ, ಅಪ್ಪ ಸಣ್ಣರೇ ಸಿದ್ದಾಗ್ಲೇ ಮಾಡಿದಂತೆ, ಅದು 40 ಇಯರ್ಸ್ ಮೇಲೆ ಆಗುಂಟಂತೆ, ಅದು ಉಳಿಯೋದಿಲ್ಲ ಸರ್, ಅದು ಎಷ್ಟಾದ್ರು ಜಾಸ್ತಿ ಏಜ್ ಆಯ್ತಲ್ಲ. ಓಕೆ, ಮತ್ತೆ ಫಸಲು ಕೊಡೋದು ಕಮ್ಮಿ ಆಯ್ತಾ ಬಂದ್ರದ್ದು. ಹಾಗೆ ಹಾಗೆ, ಬಹಳಷ್ಟು ಕೆಲಸಗಳನ್ನ ನೀವು ಮತ್ತೆ ಅಮ್ಮ ಸೇರ್ಕೊಂಡ್ ಮಾಡ್ಕೊಂಡ್ಬಿಡ್ತೀರಿ, ಆಳು ಕಾಳುಗಳ ಮೇಲೆ ಅವಲಂಬನೆ ಕಡಿಮೆನೆ. ಹೌದು ಸರ್, ಆದ್ರೆ ಇದಕ್ಕೆ ಮಾತ್ರ ಕಾಫಿ ಕುಯ್ಯಕ್ಕೆ ಗಿಡಗಪ್ಪತಿಗೆ ಅದು ತುಂಬಾ ದಿನ ಹಿಡಿತದಲ್ಲ, ಅದಕ್ಕೆ ಸ್ವಲ್ಪ ಜನ ಕರ್ಕೊಳ್ಳೋದಕ್ಕೆ. ಹೌದೌದು, ಜನ ಸಿಗ್ತಾರಲ್ವಾ? ಈಗ ಪ್ರಾಬ್ಲಮ್ ಆಗುಂಟಲ್ಲ ಸರ್, ಅಂದ್ರೆ ಕೊರೋನಾ ಟೈಮಲ್ಲೆಲ್ಲ ಹೋಗ್ಬಿಟ್ರು. ಹೌದು, ಮನೆಯವರೇ ಕೆಲಸ ಮಾಡಿದ್ರೆ ಎಷ್ಟೊಂದು ಒಳ್ಳೆ ಕೆಲಸ ಆಗುತ್ತೆ, ಹಣ ಉಳಿತಾಯ ಆಗ್ತದೆ, ಮತ್ತೆ ಅಚ್ಚುಕಟ್ಟಾಗಿ ಕೆಲಸಗಳಾಗ್ತವೆ. ಹೌದು ಸರ್, ಕಳೆದ ವರ್ಷ ನಾವೇ ಕಟ್ಟಡ ಮಾಡಿದ್ದು, ಮತ್ತೆ ಕಾಫಿ ಕುಯ್ದಿದ್ ನಾವೇ ನೋಡಿ, ಮತ್ತೆ ನಾಟಿ ಕೆಲಸ ನಾವೇ ಆಗಿ ಮಾಡಿದ್ವಿ ಸರ್, ಫುಲ್ ಬೆಳೆ ಕುಯ್ಯೋದು ನಾಟಿ ಮಾಡಿದ್ನ ಅದೆಲ್ಲ ಮಾಡಿಬಿಟ್ಟಿದ್ವಿ. ನಿಜ ಅಂದ್ರೆ 75 ವರ್ಷದಿಂದ ಸ್ಟಾರ್ಟ್ ಆಗಿತ್ತು ಸರ್ ಅದು, ತುಂಬಾ ಹಾರ್ಡ್ ವರ್ಕ್ ಮಾಡಿಬಿಟ್ಟಿದ್ವಿ ಆಗ 75 ವರ್ಷ ಎಲ್ಲ. ಅನಿವಾರ್ಯತೆ ಅಗತ್ಯತೆ ಕಂಡು ಬಂತಂತಂದ್ರೆ ಎಷ್ಟೋ ಜನ ಏನೆಲ್ಲ ಕೆಲಸ ಮಾಡ್ತಾರೆ ಅಲ್ವಾ? ಅದೇ ಸರ್. ನೀವು ಯಾವ ಕ್ರೀಡೆಯಲ್ಲಿ ಬಹಳ ಇಷ್ಟಪಟ್ಟು ತೊಡಸ್ಕೊಂತ ಬಂದಿದ್ರಿ? ನಂದು ಹಾಕಿ ಸರ್, ಕ್ಯಾಪ್ಟನ್ ಆಗಿದೆ. ಹೌದಾ? ಈಗ ಕ್ರೀಡಾ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸುತ್ತಿದೆ, ಕೃಷಿಯಲ್ಲಿನೂ ಎಷ್ಟೋ ಜನ ನಿಮ್ಮಂತವರು ತೊಡಸ್ಕೊಂಡಾಗ ಏನ್ ಅನ್ಸುತ್ತೆ ಕ್ರೀಡೆಗೂ ಮತ್ತು ಕೃಷಿಗೂ? ಸರ್ ಅದು ಎರಡು ಒಂದೇ ತರ ಅನ್ಸುತ್ತೆ ಸರ್, ಆದ್ರೆ ಫಿಸಿಕ್ಸ್ ಮೇಂಟೈನ್ ಆಗ್ತದೆ ಒಂದೇ ತರ ಅಲ್ವಾ? ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಕೃಷಿಯಲ್ಲಿ ಯಾವಾಗ್ಲೂ ಒಂಥರ ಚಟುವಟಿಕೆನೆ. ಹೌದು ಸರ್, ಅದೇ ಓಡಾಡು ಓಡಾಡು ಓಡಾಡು, ಮತ್ತೆ ಕೆಲಸ ಮಾಡು ಮಾಡು, ಮತ್ತೆ ಆ ಮೂಲಕ ಗಿಡಗಳು ಬೆಳೆದಾಗ, ಫಸಲು ಬಂದಾಗ, ಆಮೇಲೆ ಅದನ್ನ ಒಣಗಿಸಿ ಚೀಲದಲ್ಲಿ ಹಾಕಿದಾಗ, ಮಾರಾಟ ಮಾಡಿ ದುಡ್ಡು ಸಿಕ್ಕಾಗ, ಆನಂದವೇ ಆನಂದ ಅಲ್ವಾ? ಹೌದು ಸರ್, ಫಸಲು ಬಂದಾಗಂತೂ ಖುಷಿನೇ ಎಲ್ಲರಿಗೂ ಜಾಸ್ತಿ, ಹೂ ನೋಡಕ್ಕೆ ಒಂಥರ ಖುಷಿ ಆಗ್ತದೆ. ಹೌದು, ಮತ್ತೆ ಹಣ್ಣು ಬಂದಾಗ ಕೆಂಪಾಗಿ ತುಂಬ ತೋಟ ಎಲ್ಲ, ಹೂ ನೋಡಕ್ಕೆ ತರ ತುಂಬಾ ಖುಷಿ ಆಗುತ್ತೆ ಎಲ್ಲರಿಗೂ. ಒಟ್ಟಾರೆ ಒಂಥರ ಹಂತಂತವಾಗಿ ಈಗ ಮಳೆ ಬಂತಂದ್ರೆ ಅದೊಂಥರ ಸಂತೋಷ. ಹೌದು ಸರ್, ಅದೇ ಸರಿ ಮಳೆ ಹೋಯ್ದುಂಟು ಸರ್ ಇದು ಇಲ್ಲಿ. ಮತ್ತೇನಾದ್ರೂ ಸ್ವಲ್ಪ ವ್ಯತ್ಯಾಸ ಆದಾಗ್ಲೂ ಬೇಸರ ಆಗುತ್ತೆ, ಈಗ ಮರಗಳು ಬಿದ್ದಾಗ ಅಥವಾ ರೋಗ ಬಂದಾಗ ಬೆಲೆ ಇಲ್ದಾಗ ಇದ್ದಿದ್ದೆ ಸರ್. ಅದೇ ಇದ್ರಲ್ಲಿ ಟೈಮಲ್ಲಿ ತುಂಬಾ ಲಾಸ್ ಆಗಿದೆಯಲ್ಲ ಸರ್, ಇವರಿಗೆಲ್ಲ ಪಾಪ ಆಕಡೆ ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿ. ನಿಜ, ಅವ್ರಿಗೆ ಹೇಗಾಗಿರ್ಬೋದಲ್ಲ ಸರ್, ಅವರು 4-5 ವರ್ಷ ಗಿಡ ಬೆಳೆಯಕ್ಕೆ ವೇಟ್ ಮಾಡಿರ್ತಲ್ಲ ಸರ್, ತುಂಬಾ ಅವ್ರ ನೆನ್ಸ್ಕೊಂಡ್ರೆ ಒಂಥರ ಬೇಜಾರಾಗ್ತದೆ ಸರ್. ಹೌದು, ಒಂದ್ ಗಿಡ ಹೋದ್ರೆ ಸಾಕು ನಮ್ಗೆ ಒಂಥರ ಇಲ್ಲಿ ಬೇಜಾರು, ಒಂಥರ ಚೆನ್ನಾಗಿದ್ ಗಿಡ ಹೋಗುಂಟಲ್ಲ ಅಂತೇಳಿ. ಅವ್ರದ್ದು ತುಂಬಾ ಹೋಗುಂಟಲ್ಲ, ನಮ್ಮ ಫ್ರೆಂಡ್ ಹಂಗೆ ಆಗುಂಟಂತೆ ಸರ್, ಮುಚ್ಚಿ ಹಾಕಿ ಉಂಟಂತೆ ಫುಲ್ ಅವ್ರ ಮನೆ ಅಂದ್ರೆ ಕೇಳಿ ಒಂಥರ ಆಗಿತ್ತು ಸರ್ ನಂಗೆ. SLC PUC ಇರುವಾಗ ಏನ್ ಅನ್ಸುತ್ತು ಕೃಷಿ ಬಗ್ಗೆ, ಆಮೇಲೆ ಪದವಿಗೆ ಬಂದಾಗ ನಿಮ್ಮ ಇಂಜಿನಿಯರಿಂಗ್ ಡಿಗ್ರಿ ಬಂದಾಗ ಏನ್ ಅನ್ಸ್ತಾ ಇತ್ತು, ಈಗ ಏನ್ ಅನ್ಸ್ತಾ ಇದೆ ಹೇಳಿ. ಅದೇ ಈಗ ತುಂಬಾ ಇಂಟ್ರೆಸ್ಟ್ ಸರ್, ಅದಕ್ಕಿಂತ ಮೊದ್ಲು ಸಣ್ಣರಲ್ಲ ನಾವು, ಅವಾಗ ನಮ್ಗೆ ಗೊತ್ತಿರ್ಲಿಲ್ಲ, ಮನೇಲೆಲ್ಲ ಕರ್ಕೊಂಡೋಗಿ ಮಾಡ್ತಿದ್ರು, ನಮ್ಗೆ ಈಗ ಯಾಕೆ ಮಾಡ್ತಿದ್ರೆ ಅಂತೇಳಿ ನಮ್ಗೆ ಒಂಥರ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಅಡ್ಜಸ್ಟ್ ಆಗ್ತಾ ಬರ್ತಾ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಸರ್, ಆಮೇಲೆ ಬರ್ತಾ ಬರ್ತಾ. ಅಪ್ಪ ಅಮ್ಮಗಳೇ ನಿಜವಾದ ಕೋಚ್ಗಳು. ಹೌದು ಸರ್, ಅವ್ರು ಹೇಗೆ ನಮ್ಮ ಟ್ರೈನ್ ಮಾಡ್ತಾರೆ ನಾವು ಅದೇ ತರ ಬೆಳಿತೀವಿ, ಅವ್ರೇನಾದ್ರು ಬಿಟ್ಟು ಬಿಟ್ರೆ ಬೇರೆ ಕಡೆ ಚೇಂಜ್ ಆಗಿರ್ತೀವಿ. ಮನೆಯಲ್ಲೆಲ್ಲ ಕೆಲಸ ಮಾಡ್ದೇನೆ ಬಿಟ್ರೆ ಯಾರು ತೋಟಕ್ಕೆ ಹೋಯ್ತಾರೆ, ತೋಟ ಎಲ್ಲಿ ಉಂಟು ಏನು ಅಂತಾನೆ ಗೊತ್ತಾಗೋದಿಲ್ಲ ನಮ್ದು, ಹಂಗಾಗ್ಬಿಡ್ತೀವಿ. ಹೌದು, ನಮ್ಮ ಇತರೆ ಯುವಕರಿಗೆ ನಿಮ್ಮ ಒಂದು ಅನುಭವದ ಮೂಲಕ ಏನ್ ಹೇಳಿಕ್ ಇಷ್ಟಪಡ್ತೀರಿ ಕೃಷಿ ಬಗ್ಗೆ? ಕೃಷಿ ಮಾಡಿದ್ರೆ ತುಂಬಾ ಉಪಯೋಗ ಉಂಟು, ನಾವೆಲ್ಲ ಕಲಿಬಹುದು ಅದರಿಂದ. ಅದ್ರಲ್ಲಿ ವ್ಯಾಲ್ಯೂ ಇಲ್ಲ ಅಂತ ತಿಳ್ಕೊಳಂಗಿಲ್ಲ, ವ್ಯಾಲ್ಯೂ ಬರ್ತದೆ. ಕಂಪನಿ ಯಾರು ಹೋಗಿರ್ತಾರಲ್ಲ, ಹೆಸರು ಯಾರಿಗೂ ಗೊತ್ತೇ ಇರೋದಿಲ್ಲ ಊರಲ್ಲಿ. ಇವರೆಲ್ಲ ಹೆಸರು ಮಾಡಿದ್ರೆ ಇವರು ನಮ್ಮ ಕಾಫಿ ತೋಟಗಳನ್ನ ಇಂಪ್ರೂವ್ ಮಾಡಿ ಮಾಡಿ ಮಾಡಿ ದೊಡ್ಡ ಎತ್ತರಕ್ಕೆ ಬೆಳೀತಾರೆ ಸರ್. ಅವ್ರು ತುಂಬಾ ಅವ್ರ ತರ ಬೆಳಿಬಹುದು ಅಂತ ನಾವು, ಅವ್ರ ತರ ಹೆಸರು ಮಾಡಬಹುದು ನಾವು ಅಂತ. ಒಂದು 8 ಎಕರೆಯಲ್ಲಿ ಬಹಳ ಚಂದವಾದ ಜೀವನವನ್ನು ಮಾಡ್ಕೋಬಹುದಲ್ವಾ? ಹೌದು ಸರ್. ನಿಮ್ಮ ತಾಯಿಯವರು ಹೇಳ್ತಾ ಇದ್ರು, ಒಂಥರ ಆಸಕ್ತಿಯಿಂದ ಕೆಲಸ ಮಾಡಿದ್ರೆ ಏನ್ ಚೆನ್ನಾಗಿ ಕೆಲಸ ಆಗುತ್ತೆ, ಬೆಳವಣಿಗೆ ಆಗುತ್ತೆ ಅನ್ನೋದಕ್ಕೆ ನಾನು ಪಟ್ಟ ಪರಿಶ್ರಮ ಒಂದು ಉದಾಹರಣೆ ಅನ್ಕೊಂಡು. ಹೌದು, ದಿನ ಹೇಳ್ತಿರ್ತಾರೆ ಸರ್ ಅದು ನಮ್ಗೆ, ಕೆಲಸ ಮಾಡಿದ್ರೆ ಮೈ ಕೈ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿ ಓಡಾಡುತ್ತೆ ಅಂತ. ಹೌದು, ಎಷ್ಟೋ ಸರಿ ಮಕ್ಕಳಿಗೆ ತಂದೆ ತಾಯಿಗಳು ಗುರುಗಳಾಗ್ತಾರೆ. ಹೌದು ಸರ್. ಅಮ್ಮನಿಂದ ಕಲ್ತಿದ್ದೇನು ಅಪ್ಪನಿಂದ ಕಲ್ತಿದ್ದೇನು ನೀವು ಕೃಷಿ ಬಗ್ಗೆ ನೋಡೋದಾದ್ರೆ? ಇಬ್ಬರಿಂದ ನಾವು ಕಲ್ತಿರೋದು ಸರ್. ಅದು ಅಪ್ಪ ಅಮ್ಮ ಒಟ್ಟಿಗೆ ಕೆಲಸ ಮಾಡ್ತಿದ್ವು, ಮಧ್ಯಾಹ್ನ ಕೆಲಸ ಮಾಡ್ತಿದ್ವಿ ಅವ್ರ ಜೊತೆ. ಎಲ್ಲ ಕೆಲಸ ಅವ್ರ ಇಬ್ಬರಿಂದನೇ ಕಲ್ತಿರೋದು ಸರ್ ಅಲ್ವಾ? ಅವ್ರ ಹೆಚ್ಚು ಇವ್ರ ಹೆಚ್ಚಿನ ಏನಿಲ್ಲ ಸರ್. ನೋಡಿ ನೋಡಿ, ಎಲ್ಲ ಈಕ್ವಲ್ ನಮಗೆ. ಅದು ಬಹಳ ಮುಖ್ಯವಾದ ಸಂಗತಿ. ಹೌದು ಸರ್. ಹೌದು, ಕೆಲಸ ಕಲ್ತಿದ್ರಿಂದ ಈಗ ಒಂಥರ ಅಮ್ಮನಿಗೂ ನಿರಾಳ ನಿಮಗೂ ಸಂತೋಷ. ಹೌದು ಸರ್, ಅದೇ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ವರ್ಷ ವರ್ಷ ಆಗಿದಲ್ಲ ಅಪ್ಪಂಗೆಲ್ಲ, ನಾವೆಲ್ಲ ಕೆಲಸ ಮಾಡಿಲ್ಲ ಅಂದಿದ್ರೆ ಬಾರಿ ಪ್ರಾಬ್ಲಮ್ ಆಗ್ಬಿಡ್ತಿತ್ತು ಸರ್ ನಿಮ್ಗೆ. ಎಷ್ಟೋ ಕಡೆಗೆ ಮಕ್ಕಳು ಸರಿಯಾಗಿ ಕೆಲಸ ಮಾಡದೇ ಇದ್ದಿದ್ರಿಂದ ಅಥವಾ ಕೃಷಿಗೆ ಬರದನೇ ಎಲ್ಲೋ ಒಂದು ಉದ್ಯೋಗ ಇರೋದ್ರಿಂದ ಹಾಳ್ ಬಿಟ್ಕೊಂಡ್ಬಿಟ್ಟಿದ್ದಾರೆ ತೋಟಗಳು ಜಮೀನುಗಳು ಅಲ್ವಾ? ಹೌದು ಸರ್. ನಮ್ಮ ಅಪ್ಪತ್ತಿರೋದ್ರೆ ಗಿಡ ಎಲ್ಲ ಸಖತ್ ಬರಲಾಗಿತ್ತು, ಒಂದೇ ಒಂದ್ ಎಲೆ ಕಾಣ್ತಿರ್ತಿಲ್ಲ. ಓಹೋ, ಹಾಗಾಗಿತ್ತು ಫುಲ್. ಮತ್ತೆ ನಾವು ಫುಲ್ ಇಂಪ್ರೂವ್ ಮಾಡ್ತಾ ಬಂದಿದ್ದು ಸಡನ್ ಆಗಿ, ಆಮೇಲೆ ಇಂಪ್ರೂವ್ ಆಗಿದೆ ಸರ್ ಸಖತ್. ಈಗ ಸ್ವಲ್ಪ ಅದಕ್ಕೆ ಬಂದು ಉಂಟು, ನಮ್ ಗಿಡ ಎಲ್ಲ ನೋಡಕ್ಕೆಲ್ಲ ಚೆನ್ನಾಗಿ ಈಗ ಫಸ್ಟ್ ಎಲ್ಲ ಕೊಡಕ್ ಆಗುಂಟು ಈಗ ನೋಡಿ. ಮತ್ತೆ ಇನ್ನು ಏನೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅನ್ಸುತ್ತಲ್ವಾ? ಹೌದು ಸರ್. ಇನ್ನು ಕಿತ್ಲೆ ಹಾಕ್ಬೋದು ಸರ್, ಪಪ್ಪ ಎಲ್ಲ ಹಾಕ್ತಾ ಇದೀವಿ, ಅದು ಬೇಗ ಬೆಳೀತದಲ್ಲ. ಮತ್ತೆ ಇನ್ನು ಕಾಳ್ಮೆಣಸು ಹಾಕಬಹುದು, ಅನಾನಸ್ ಹಾಕಬಹುದು, ಆಮೇಲೆ ತೋಟ ಶುಂಠಿ ಹಾಕಬಹುದು. ಹಾಕಿದೀವಿ ಸರ್, ಮನೆ ಸುತ್ತ ಎಲ್ಲ ಹಾಕೊಂಡಿದ್ದೀವಿ. ಬಾಳೆ ಅಂತೂ ತುಂಬಾ ಆಗುಂಟು ಸರ್ ನಮ್ಗೆ. ನೋಡಿ ಎಂತೆಂತ ಬಾಳೆ ಇದೆ, ಸುತ್ತ ಬಾಳೆ, ಮರಬಾಳೆ ಒಂದು, ಸಾರ್ಬಾಳೆ, ಕನ್ನಿನ ಬಾಳೆ, ಅದೊಂದು. ನಮ್ದ್ರಲ್ಲಿ ಜಾಸ್ತಿ ಬೆಳೆದಿರೋದು ಇದು ಪಚ್ಚಬಾಳೆ, ಸುತ್ತ ಬಾಳೆ. ಸರಿನೇ, ಹಾಗಿಂದಾಗೆ ಮಾರಾಟ ಮಾಡಿ ದುಡ್ಡು ಪಡ್ಕೊಳ್ತಿರಲ್ವಾ? ಹೌದು ಸರ್. ಈ ಸರಿ ರೇಟ್ ಇಲ್ಲ, ಕಮ್ಮಿ ಆಗೊಂಡಂತೆ ಬಾರಿ ಬಾರಿ. ಆದ್ರೂ ಎಷ್ಟಾಗುತ್ತೆ ಅಷ್ಟು ಮಾರಾಟ ಮಾಡ್ತೀರಿ, ಎಷ್ಟು ಬೇಕೋ ತಿಂತೀರಿ ಅವ್ರಿಗೆ ಕೊಡೋದಿದೆ. ದನ ಇದ್ರೆ ದನಕ್ಕೆ ಹಾಕ್ಬೋದಿತ್ತು. ಹೌದು ಹೌದು, ಕಾಫಿ ತೋಟದಲ್ಲೇ ಬಾಳೆ ಇದೆ ಅಲ್ವಾ? ಹೌದು ಸರ್, ಬಾರ್ಡೇ ಹಾಕಿದ್ವಿ, ತುಂಬಾ ಜಾಗ. ನಿಜ ನಿಜ ನಿಜ, ಅದಕ್ಕೋಸ್ಕರ ಸುತ್ತ ಹಾಕಿದ್ವಿ. ಹೌದು ಹೌದು, ಕಾಫಿ ತೋಟ ಈಗ ಒಂದ್ ಸ್ಥಿತಿ ಬಂದಿದೆಯಲ್ವಾ? ಹೌದು ಸರ್, ಈಗ ಚೆನ್ನಾಗಿ ಕಾಳು ಮೆಣಸಿನ ಬಳ್ಳಿಗಳನ್ನು ಒಂಥರ ನೋಡ್ಲಿಕ್ಕೆ ಇಷ್ಟವಾಗೋ ರೀತಿಯಲ್ಲಿ ಸರ್. ಅದು ನಮ್ಮ ಇದ್ರಲ್ಲಿ ಬರೋದಿಲ್ಲ ಸರ್ ಕಾಳುಮೆಣಸು, ಆದ್ರೂ ಬಳ್ಳಿಗಳು ಇದಾವೆ. ಹೌದು ಸರ್, ಇದೆ. ಬಂದಷ್ಟು ಬರ್ಲಿ, ನೋಡ್ಲಿಕ್ಕೆ ಒಂಥರ ಸಂತೋಷ. ಹೌದು ಸರ್. ಕಿತ್ಲೆ ಕಿತ್ಲೆ ಉಂಟು ಸರ್, ಈಗ ಬದಲಿಕ್ಕೆ ಎಲ್ಲ ಹಿಡಿದ್ಬಿಟ್ಟು ಸುಮಾರು ಹೋಗುಂಟು ಸರ್. ಅದು ಕಾಯಿ ಬಿಡ್ದಂಗ ಆಗ್ತಿದೆ, ಅದೆಲ್ಲ ಬಿಡ್ಸಕ್ಕೆ ಈಗ ಟೈಮ್ ಇಲ್ದೇ ಆಗುತ್ತಂಗ. ಈಗ ಎಷ್ಟು ಕೆಲಸ ಮಾಡಿದ್ರು ಕೃಷಿಯಲ್ಲಿ ಇದ್ದಿದ್ದೆ. ಹೌದು ಸರ್, ಎಷ್ಟೇ ಕೆಲಸ ಅಂದ್ರೆ ಟೈಮ್ ಸಾಲದೇ ಇಲ್ಲ ಸರ್ ನಮ್ಗೆ. ನಾವೇನು ಕೆಲಸನ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಒಂದ್ಸಾರಿ ನೀವು ಯೋಚನೆ ಮಾಡಿದ್ರೆ. ಹೌದು ಸರ್, ಅದೇ. ಎಷ್ಟು ಕೆಲಸ ಮಾಡಿದ್ರು ಮತ್ತಷ್ಟು ಮಾಡ್ಬೇಕು, ಮತ್ತಷ್ಟು ಮಾಡ್ಬೇಕು ಅನ್ನೋ ಒಂದು ಅವಕಾಶಗಳು ಕೃಷಿಯಲ್ಲಿ ಇದಾವೆ. ಹೌದು ಸರ್. ಖುಷಿ ಆಯ್ತು, ನಿಮ್ಮಂತ ಯುವಕರು ನಮ್ಮ ಹಳ್ಳಿಗಳಲ್ಲಿ ಇದ್ದಷ್ಟು ಹಳ್ಳಿಗಳು ಒಂಥರ ಗಟ್ಟಿಯಾಗಿರ್ತವೆ, ಮನೆತನೂ ಚೆನ್ನಾಗಿರ್ತವೆ, ಆರೋಗ್ಯನೂ ಉತ್ತಮ ಆಗಿರುತ್ತೆ. ಕೃಷಿ ಕೆಲಸಗಳನ್ನು ಮಾಡಿದ್ರೆ ಎಲ್ಲರೂ ಆರೋಗ್ಯವಂತರೆ. ಹೌದು ಸರ್. ಮತ್ತೆ ಸುಖವಾಗಿ ಊಟ ಸೇರುತ್ತೆ, ಸುಖವಾಗಿ ನಿದ್ದೆ ಬರುತ್ತೆ. ಅದೇ ಸರ್, ಹೌದು. ಮತ್ತೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಹೋದಂತಾನೆ ತೋಟದ ಚಿತ್ರಣ ಬದಲಾವಣೆ ಆಗುತ್ತೆ, ಹಣನು ಕೈ ಸೇರ್ತಾ ಹೋಗ್ತದೆ. ಹೌದು ಸರ್. ಸಂತೋಷ ಆಯ್ತು ಸಚಿನ್ ಅವರೇ, ತಾವೆಲ್ಲ ಹೀಗೆ ಮುಂದುವರಿರಿ, ಉತ್ತಮವಾಗಿ ಮನೆತನವನ್ನ ಕಟ್ಟಿ ಬೆಳೆಸಿ, ಶುಭವಾಗಲಿ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಸೋಮವಾರಪೇಟೆ ತಾಲೂಕು ತಾಕೇರಿಯ ಯುವಕರಾಗಿರುವ ಎಂಕೆ ಕಿಶನ್ ಮತ್ತು ಎಂಕೆ ಸಚಿನ್ ಅವರ ಕೃಷಿ ಆಸಕ್ತಿಯ ಸಂಗತಿಗಳನ್ನ ಆಲಿಸಿಕೊಂಡ್ರಿ. ಸಣ್ಣ ಮಕ್ಕಳಿಗೂ ಎಷ್ಟೊಂದು ಆಸಕ್ತಿ ಇರುತ್ತೆ ನಿಸರ್ಗದಲ್ಲಿ ಅಲ್ವಾ? ಹಾಗೆ ಬೆಳೀತಾ ಬೆಳೀತಾ ಈ ಮಕ್ಕಳು ಯುವಕರಾದಾಗ ಎಷ್ಟೊಂದು ಅವಕಾಶಗಳು ಕೆಲಸ ಮಾಡಲಿಕ್ಕೆ ಲಭಿಸ್ತಾವಲ್ವಾ? ಹಾಗಾಗಿ ಸಣ್ಣವರಿದ್ದಾಗ್ಲಿಂದ ಪಳಗಿಸ್ತಾ ಹೋದ್ರೆ ಅದು ಮನೆತನಕ್ಕೆ ಒಂದು ದೊಡ್ಡ ಶಕ್ತಿ ಆಗ್ತದೆ, ಅನುಕೂಲಕ್ಕೂ ಬರುತ್ತೆ. ತಂದೆ ತಾಯಿಗಳು ಹಿಂದೆಟಾಕ್ಬೇಡಿ, ಕೃಷಿಯಲ್ಲಿ ಮಕ್ಕಳನ್ನ ತೊಡಗಿಸುವ ನಿಟ್ಟಿನಲ್ಲಿ ಸದಾ ಗಮನಿಸ್ತಾ ಇರಿ. ಅವರ ಆಸಕ್ತಿ ಮತ್ತು ಸಂತೋಷ ಕೃಷಿಯಿಂದಲೂ ಹೆಚ್ಚಿಗೆ ಆಗ್ತಾ ಹೋಗ್ತದೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇದುವರೆಗೆ ಸೋಮವಾರಪೇಟೆ ತಾಕೇರಿ ಗ್ರಾಮದ ಕಿಶನ್ ಮತ್ತು ಸಚಿನ್ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಗಲಿಕ್ಕಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಪ್ರಿಯ ಕೇಳುಗರೆ, ಗಮನಿಸಿ, ಇದೇ 20ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗಲಿರುವ ಪತ್ರಕಾರಂಜಿ ಕಾರ್ಯಕ್ರಮದ ವಿಷಯ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನೀವು ನಿಮ್ಮ ಮಕ್ಕಳಿಂದ ಯಾವ ರೀತಿ ತಯಾರಿ ಮಾಡುತ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮ ಕೈ ಸೇರಲು ಈ ತಿಂಗಳ 16 ಕೊನೆಯ ದಿನ. ನಮ್ಮ ವಿಳಾಸ ನಿಲಯ ನಿರ್ದೇಶಕರು, ಪತ್ರಕಾರಂಜಿ ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ 571-201. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ವತಿಯಿಂದ ಬ್ರಾಹ್ಮಣರ ವಿದ್ಯಾಭಿವೃದ್ಧಿ ನಿಧಿ ಸಹಕಾರಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದ ಶತಮಾನೋತ್ಸವ ಭವನದಲ್ಲಿ ಇಂದು ಶ್ರೀ ಶಂಕರಾಚಾರ್ಯರ ರಾಜ್ಯ ಮಟ್ಟದ ಜಯಂತಿ ಕಾರ್ಯಕ್ರಮ ನಡೆಯಿತು. ಈ ಹೊತ್ತಲ್ಲಿ ಈ ಕಾರ್ಯಕ್ರಮಕ್ಕೆ ಶಾಸಕರಾದ ಕೆಜಿ ಬೋಪಯ್ಯವು ಚಾಲನೆ ಕೊಟ್ಟು ಮಾತಾಡಿ, ಶ್ರೀ ಶಂಕರಾಚಾರ್ಯರ ತತ್ವ ಮತ್ತು ಸಿದ್ಧಾಂತಗಳನ್ನ ಪ್ರತಿಯೊಬ್ಬನೂ ಅಧ್ಯಯನ ಮಾಡೋಕ್ಕೂ, ಶ್ರೀ ಶಂಕರಾಚಾರ್ಯರು 7ನೇ ಶತಮಾನದಲ್ಲಿಯೇ ಹಿಂದೂ ಧರ್ಮದ ಮಹತ್ವ ಸಂಸ್ಕೃತಿ ಬಗ್ಗೆ ವಿವರಿಸಿದ್ದು, ಬದುಕಿದ್ದ 32 ವರ್ಷದಲ್ಲಿಯೇ ಶೃಂಗೇರಿ ಶಾರದಾ ಪೀಠ ಸೇರಿದಂಗೆ ರಾಷ್ಟ್ರದಲ್ಲಿ 7 ಪೀಠಗಳನ್ನ ನಿರ್ಮಿಸಿಳು. ಹಂಗೆ ಇವು ಹಿಂದೂ ಧರ್ಮ ಎಲ್ಲ ಕಡೆಗಳಲ್ಲಿ ಹರಡುವಂಗೆ ಮಾಡಿಳು. ಮನುಷ್ಯ ಕುಲಕ್ಕೆ ಒಳ್ಳೆ ಸಂದೇಶ ಕೊಡಕು ತೇಳೋ ಉದ್ದೇಶದಿಂದ ಹಿಂದೂ ಧರ್ಮನ ಇಡೀ ಭಾರತ ಖಂಡದಲ್ಲಿ ಹರಡುವಂಗೆ ಮಾಡಿಳು. ಅದರಿಂದ ಶಂಕರಾಚಾರ್ಯರ ಈ ಸಂದೇಶಗ ಇಂದಿನ ಯುವ ಪೀಳಿಗೆಗೆ ತಲುಪಕೋತ ಅವು ಹೇಳ್ದು. ಶಾಸಕರಾದ ಅಪ್ಪಚ್ಚುರಂಜನವು ಅಧ್ಯಕ್ಷತೆ ವಹಿಸಿ ಮಾತಾಡಿ, ಹಿಂದೂ ಧರ್ಮ ಸಂಸ್ಕೃತಿ ಆಚಾರ ವಿಚಾರ ಬೆಳವಣಿಗೆಗೆ ಶ್ರೀ ಶಂಕರಾಚಾರ್ಯರು ಶ್ರಮಿಸಿದ್ದು, ಎಲ್ಲರೂ ಒಟ್ಟಾಗಿ ಸಮತೋಲನದ ಹೋದರೆ ಮಾತ್ರ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಿಕೆ ಸಾಧ್ಯ. ಅದರಿಂದ ಶ್ರೀ ಶಂಕರಾಚಾರ್ಯರ ಸಂದೇಶಗಳ ಬಗ್ಗೆ ಅಧ್ಯಯನ ಮಾಡೋಕುತ ತಿಳಿಸಿದರು. ಈ ಹೊತ್ತಲ್ಲಿ ಮುಖ್ಯ ನೆಂಟರಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ, ಜಿಲ್ಲಾ ಪಂಚಾಯತಿ ಸಿಇಒ ಬನ್ವರ್ ಸಿಂಗ್ ಮೀನಾ ಸೇರಿದಂತೆ ಮುಖ್ಯ ಪಟ್ಟವು ಹಾಜರಿದ್ದವು. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಲಿ ಕಿರಿಯ ಪವರ್ ಮ್ಯಾನ್ ಚಾಕರಿಗೆ ಆಕೇರಿ ಪಟ್ಟಿಲಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ನಿಗಮ ಕಾರ್ಯಾಲಯ ಮೈಸೂರು ಇಲ್ಲಿ ಇದೇ ತಿಂಗಳ ತಾರೀಕೆಂಟರಂದು ಹೊತ್ತಾರೆ 9 ಗಂಟೆಗೆ ಕೌನ್ಸಿಲಿಂಗ್ ಏರ್ಪಾಟು ಮಾಡಿದ್ದು ಆಯ್ಕೆಯಾದ ಅಭ್ಯರ್ಥಿಗ ಹಾಜರಾಗುತ್ತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದಳು. ಜಿಲ್ಲಾ ಸಹಕಾರ ಭಾರತಿ ಸದಸ್ಯತ್ವ ಆಂದೋಲನ ಇದೇ ತಿಂಗಳ ತಾರೀಕು 9ರಂದು ಹೊತ್ತಾರೆ 10:30 ಗಂಟೆಗೆ ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಾಡಲಿ ನಡೆದಿದೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು 6,502 ವಿದ್ಯುತ್ ಪರಿವರ್ತಕಗಳಲ್ಲಿ 1,500 ಸಂಖ್ಯೆಯ ಪರಿವರ್ತಕಗಳನ್ನ ಇಂಧನ ಸಚಿವರ ನಿರ್ದೇಶನದಂಗೆ ಕಳೆದ ತಾರೀಕು 5ರಿಂದ ಇದೇ ತಾರೀಕು 15ರ ಮುಟ್ಟ ಟ್ರಾನ್ಸ್ಫಾರಂ ನಿರ್ವಹಣಾ ಅಭಿಯಾನ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದು ಈ ಹೊತ್ತಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೇಳಿಕೊಂಡಳು. ಉಚಿತ ವೈದ್ಯಕೀಯ ಸಹಾಯ ಪಡೆಯಕ್ಕೆ ಅಗತ್ಯ ಆಯುಷ್ಮಾನ್ ಭಾರತ್ ಕಾರ್ಡ್ ಹಂಚುವಲ್ಲಿ ಕೊಡಗು ಜಿಲ್ಲೆ ರಾಜ್ಯದಲ್ಲೇ 1ನೇ ಸ್ಥಾನದಲ್ಲಿ ಉಟ್ಟು. ರಾಜ್ಯದಲ್ಲಿಡೀ ಲಕ್ಷಾಂತರ ಬಿಪಿಎಲ್ ಎಪಿಎಲ್ ಪಡಿತರ ಚೀಟಿ ಇರುವ ಕುಟುಂಬಗ ಉಚಿತ ವೈದ್ಯಕೀಯ ಚಿಕಿತ್ಸೆ ಪಡೆಯುವ ಉದ್ದೇಶದಿಂದ ಆಯುಷ್ಮಾನ್ ಕಾರ್ಡ್ಗೆ ಅರ್ಜಿ ಹಾಕಿದ್ದು ಹಂಗೆ ಕೊಡಗಲಿ ಎಲ್ಲಾ ಫಲಾನುಭವಿಗಳಿಗೆ ಆಯುಷ್ಮಾನ್ ಕಾರ್ಡ್ ತಲುಪಿ ಗುರಿ ಮುಟ್ಟಿ ಕೊಡಗು 1ನೇ ಸ್ಥಾನದಲ್ಲಿ ಉಟ್ಟು. ಸರ್ಕಾರಿ ಚಾಕರಿಯಲ್ಲಿರುವ ನೌಕರರಿಗೆ ಕಂಪ್ಯೂಟರ್ ಕಲಿಕೆ ಕಡ್ಡಾಯ ಆಗಿರೋ ಕೂತ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ತಿದ್ದುಪಡಿ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು. ಈ ನಿಯಮಾವಳಿ ಪ್ರಕಾರ ಸರ್ಕಾರಿ ಚಾಕರಿಯಲ್ಲಿರುವ ನೌಕರರು ಕಂಪ್ಯೂಟರ್ ಪರೀಕ್ಷೆ ಪಾಸ್ ಆದರೆ ಮಾತ್ರ ಮುಂಬಡ್ತಿ ವಾರ್ಷಿಕ ವೇತನ ಬಡ್ತಿಗೆ ಅರ್ಹರಾಗಿದ್ದವೆ. ಈ ಅಧಿಸೂಚನೆ ಹೊರಡಿಸಿದ 10 ವರ್ಷದೊಳಗೆ ಕಂಪ್ಯೂಟರ್ ಪರೀಕ್ಷೆ ಪಾಸ್ ಮಾಡಿಕೆ ನೌಕರರಿಗೆ ಅವಕಾಶನ ಸರ್ಕಾರ ಕೊಟ್ಟುಟ್ಟು ಹಂಗೆ ಸರ್ಕಾರಿ ಸೇವೆಯಲ್ಲಿರುವ ಡಿ ಗ್ರೂಪ್ ಹೊರತುಪಡಿಸಿ ಬಾಕಿ ಇರುವ ನೌಕರರಿಗೆ ಈ ನಿಯಮ ಅನ್ವಯಿಸಿದೆ. ಮ್ಯಾನ್ಯುವಲ್ ಸೇವೇಜಿಂಗ್ ಪದ್ಧತಿನ ಹೋಗಲಾಡಿಸಿಕೆ ಎಂಎಸ್ ಕಾಯ್ದೆ 2013ರ ಮುಖ್ಯ ಅಂಶಗಳನ್ನ ಸಾರ್ವಜನಿಕರಲ್ಲಿ ಹಂಗೆ ಕಾರ್ಮಿಕರಲ್ಲಿ ಅರಿವು ಮೂಡಿಸಿಕೆ 60 ನಿಮಿಷಗಳ ಅವಧಿಗೆ ಜಿಲ್ಲಾ ತಾಲೂಕು ಮಟ್ಟಗಳ ರಂಗಮಂದಿರ ಇಲ್ಲರೆ ಒಳಾಂಗಣದಲ್ಲಿ ಕಲಾತಂಡದವರಿಂದ ನಾಟಕಗಳನ್ನ ಪ್ರದರ್ಶನ ಮಾಡಿಕೆ ಅರ್ಹ ಕಲಾತಂಡಗಳಿಂದ ಅರ್ಜಿ ಕರೆದಳು. ಪೌರ ಕಾರ್ಮಿಕ ಸಹಾಯ ಕರ್ಮಚಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲಾವಿದರಿಂದ ಕಲಾತಂಡ ರಚನೆ ಆಗಿರೋಕ್ಕೂ ಪೌರ ಕಾರ್ಮಿಕರ ತಂಡಕ್ಕೆ ಮೊದಲ ಆದ್ಯತೆ ಆಗಿದ್ದದೆ. ಅರ್ಜಿ ಕೊಡುವ ತಂಡಗ ಸೂಕ್ತ ದಾಖಲೆಗಳೊಟ್ಟಿಗೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗ ಬೆಂಗಳೂರಿಗೆ ಕಳಿಸಬೇಕು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ 2022ರ ಜುಲೈ ತಿಂಗಳಲ್ಲಿ ಸ್ವಂತ ಸಾಹಿತ್ಯ ಅಧ್ಯಯನ ಶಿಬಿರ ತೆರಳುವ ಕಾರ್ಯಕ್ರಮ ರಾಜ್ಯ ಮಟ್ಟದ 5 ದಿನಗಳ ಕಮ್ಮಟನ ನಡೆಸಿಕೆ ತೀರ್ಮಾನಿಸಿದ್ದು ಈ ಸಂಬಂಧ ಅರ್ಜಿ ಕರೆದಿದ್ದು ಅರ್ಜಿನ ಅಕಾಡೆಮಿನ ವೆಬ್ಸೈಟ್ಲಿ ಪಡ್ಕೊಳಕು. ಆಕೇರಿ ದಿನ ಇದೇ ತಿಂಗಳ ತಾರೀಕು 27 ಆಗಿಟ್ಟು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಈಗ ಜಾಹೀರಾತುಗಳು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ವಿಶೇಷ ವಿನ್ಯಾಸದ ಹ್ಯಾಂಗಿಂಗ್ ಜುಮ್ಕಾ, ಟ್ರೆಡಿಷನಲ್ ಅಂಡ್ ಆಂಟಿಕ್ ಜುವೆಲ್ಸ್ ನ ಅತಿನೂತನ ಸೆಲೆಕ್ಷನ್ ಇದೀಗ ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ. ಇದೇ ತಾರೀಕು 7 ಪಿಂಜ ಟಾಂಗ್ ಚೆನ್ನಿಯಾಚ ನಾರಾಚ ವಿರಾಜಪೇಟೆ ಸೆರೆನಿಟಿ ಹಾಲ್ ನರ್ತೋಕ್ ಏರ್ಪಾಡಾಯ್ತಿಂಜ ದೇವಣಗೇರಿ ಮುಕ್ಕಾಟಿರ ಮಾಚಯ್ಯ ರಂಜನ್, ಸವಿತಾ ದಂಪತಿರ ಮೋವಾ ರಚಿತಾ, ಅನನೆ ಮಡಿಕೇರಿ ತ್ಯಾಲಪಂಡ ಸುಬ್ಬಯ್ಯ ಜಪ್ಪು, ಸ್ವಾತಿ ದಂಪತಿರ ಮೋವ ಗೌತಮ್ ಗಣಪತಿ ಇಂಗಡ ಮಂಗಳತ್ನ ಅನಿವಾರ್ಯ ಕಾರಣತ್ತುಂಡು ಮಿಂಜಕ್ ತೆರಕಿತ್. ಈ ಶುಭ ಕಾರ್ಯ ಮಿಂಜಕ್ ನಡಪ ದಿನತ್ನ ಅರಿಚಿಡುವ ಬೆಂದು ಚಂಗಾದ್ಯ ಮನೆಕಾರ ಸೀನೆ ತಂಗ ಆಹ್ವಾನಿ ತಂಗೆಲ್ಲ ಇದನ್ನ ಅರ್ಜಿತ್ ಸಾಕಾರ ತರನುಂದು ದಂಡು ಒಕ್ಕಕಾರ ಕಟ್ಟಂಡಿತು. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ, ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲಾ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಗೊಪ್ಪಲ್. ಕಾಲ್ 08274298705, ಮೊಬೈಲ್ 9972218440 ಅಥವಾ 9448448744. ಏಪ್ರಿಲ್ 26 ಮರಣಪಟ್ಟ ಬೆಟ್ಟತ್ತೂರು ಗ್ರಾಮ ಕುಯಿನಾಲ ಅಶೋಕ್ ಮುತ್ತು ಐಂಡ ಮಾದ ಕಾರ್ಯ ಇದೇ ಅಟ್ಟಾಂಗ್ ನಾರಾಚ ಪೊಲಾಕ 11:30 ಬೆಟ್ಟತ್ತೂರು ಗ್ರಾಮತ್ತುಳ್ಳ ಸ್ವಂತ ಮನೆಯಲ್ಲಿ ನಡ್ಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದ್ಯ ಇದನ್ನೇ ಆಹ್ವಾನ ಅರ್ಜಿತ್ ಬರೋನುಂದು ಐಂಡ ಪೊಣ್ಣು ಜಾಜಿ ಮಕ್ಕಾ ಪಿಂಜ ಕುಯಿನಾಲ ಒಕ್ಕಕಾರ ಕಟ್ಟಂಡಿತ. ಅಲ್ಲರಿ, ಮಗಳದು 10th ಮುಗೀತು, ನೆಕ್ಸ್ಟ್ PU ಅಡ್ಮಿಷನ್ ಎಲ್ಲಿ ಮಾಡೋದು ಅಂತ ಡಿಸೈಡ್ ಮಾಡಿದ್ರಾ? ವಿರಾಜಪೇಟೆಯ ಅರಮೇರಿಯಲ್ಲಿರೋ SMS PU ಕಾಲೇಜ್ಗೆ ಸೇರಿಸೋಣ. ಅಲ್ಲಿ ಇಂಟಿಗ್ರೇಟೆಡ್ PUC ಕಾಮರ್ಸ್ ಹಾಗೂ ಸೈನ್ಸ್ ತರಗತಿಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಕಾಲೇಜ್ ಬಸ್ ಫೆಸಿಲಿಟಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರತ್ಯೇಕ ಹಾಸ್ಟೆಲ್, ಒಳ್ಳೆಯ ಎಜುಕೇಶನ್, CET, JEE, NEET ಅಲ್ಲದೆ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೋಚಿಂಗ್ ಕೂಡ ಕೊಡ್ತಾರೆ. ಎಲ್ಲಾ ತರದ ಸ್ಪೋರ್ಟ್ಸ್ಗೂ ಕೋಚಿಂಗ್ ಕೂಡ ಇದೆ. ಸಂಪರ್ಕಿಸಿ SMS PU ಕಾಲೇಜ್, ಮೈಸೂರಿನ ಕೆರಡೋಸ್ಕೋಪ್, ಇಲ್ಲಿನ ಅಕಾಡೆಮಿ ಮತ್ತು ಮ್ಯಾನೇಜ್ಮೆಂಟ್ ಪಾರ್ಟ್ನರ್ ಅರಮೇರಿ, ವಿರಾಜಪೇಟೆ. ಮಾಹಿತಿಗಾಗಿ ಕಾಲ್ ಮಾಡಿ 8861834266. ಮೂಟೆಯರ ಕುಟುಂಬಸ್ಥರು ನಾಳೆ ಶನಿವಾರ ಅರೋತೋಕ್ಲು ಗ್ರಾಮದ ಕುಟುಂಬದ ಐನು ಮನೆಯಲ್ಲಿ ನಡೆಸಲು ತೀರ್ಮಾನಿಸಿದ್ದ ಶ್ರೀ ವೆಂಕಟರಮಣ ದೇವರ ಹರಿಸೇವೆ ಮತ್ತು ದೈವದ ಕೋಲವನ್ನು ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ. ಆಹ್ವಾನಿತರೆಲ್ಲ ಈ ಬದಲಾವಣೆಯನ್ನು ಅರಿತು ಸಹಕರಿಸುವಂತೆ ಮೂಟೆಯರ ನಂಜುಂಡ ಮತ್ತು ಮೂಟೆಯರ ಕುಟುಂಬಸ್ಥರು ಕೋರಿದ್ದಾರೆ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು, ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಳಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕೊಟ್ಟು ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ತಿರುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕೋಟ್ರಮಳ ಪೂಣಚ್ಚ, ಪೂವಯ್ಯ 9980940022, ಇಲ್ಲೆಂಗಿ 9900707576. ನಿಧನ ಸುದ್ದಿ. ವಿ ಬಾಡಗ ಗ್ರಾಮತ್ರ ಒಗ್ಗೆ ನಿವಾಸಿ ಕೊಂಗಂಡ ಪೌತಿ ಮಾದಪ್ಪ ಅಂಗಡ ಪೊಣ್ಣು ಕಾಶಿ ಕಾರ್ಯಪ್ಪ ಅಂಗಡ ಅವೋ ಕಮಲ ಅಂಗ 83 ಬೈತಲು ಇಂದು ಮರಣಪಟ್ಟಿತು. ತಾಮನೆ ಕಟ್ಟೆರ ಕಮಲ ಅಂಗಡ ದಪನ ಕಾರ್ಯ ನಾಳೆ ಮಜ್ಜಣ 12 ಒಳಿಯ ವಿ ಬಾಡಗ ಗ್ರಾಮತ್ರ ಒಗ್ಗೆ ಸ್ವಂತ ಮನೆಯಲ್ಲಿ ನಡೆಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆರ ಆದನೆಯಲ್ಲಿ ಪಿಂಜ ಬ್ರಾಹ್ಮಣ ವಿದ್ಯಾಭಿವೃದ್ಧಿ ಸಹಕಾರ ಸಂಘತರ ಆದನೆಯಲ್ಲಿ ಇಂದು ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದ ರಾಜ್ಯಮಟ್ಟದ ಶ್ರೀ ಶಂಕರಾಚಾರ್ಯ ಪುಟ್ಟನ ನಾಳು ನಡೆದಿತು. ಈ ಸಮಾರಂಭದ ತಕ್ಕ ಪರಂದ ಶಾಸಕಗಳಾದ KG ಬೋಪಯ್ಯ, MP ಅಪ್ಪಚ್ಚು ರಂಜನ್, 7ನೇ ಶತಮಾನದ ಹಿಂದೂ ಧರ್ಮ ಸಂಸ್ಕೃತಿ ಆಧ್ಯಾತ್ಮಿಕತೆ ಮೇದ ಪೆರ್ತ್ ಅರಂಜಿತಿಂಜ ಶಂಕರಾಚಾರ್ಯ ಅವು ತಾನು ಬದುಕಿತಿಂಜನ್ನು ಪದ್ದಂಡು ವಯಸ್ಸಕ್ಕೆ ರಾಜ್ಯತ್ರ ಶೃಂಗೇರಿ ಶಾರದಾ ಪೀಠ ಕೂಡ್ನಿಕೆ ದೇಶತ್ರ ಬೋರೆ ಬೋರೆ ಭಾಗತ್ 7 ಪೀಠತ್ನ ಸ್ಥಾಪನೆ ಮಾಡಿಸಿ ಇಂದೇ ತಮ್ಮಕ್ಕ ಶಂಕರಾಚಾರ್ಯ ಇಂಡ ತತ್ವ ಚಿಂತನೆನ ಅರಂಜಿ ನಡ್ಕೊಂಡು ಕಾಶ್ಮೀರ ತಿಂಜ ಕನ್ಯಾಕುಮಾರಿಗೆ ತನೆ ಆಚಾರ್ಯ ಮಾಡಿದ ಸಾಧನೆನ ಪ್ರತಿಯೊಬ್ಬನು ನೆನೆತಿ ನಡ್ಕೊಂಡು ಅಂದಿ. ಮಕ್ಕಂದೂರು ಗ್ರಾಮ ಪಂಚಾಯತ್ ಆದನೆಯಲ್ಲಿ ನಿರ್ಮಾಣ ಮಾಡಿದ ಕಸ ವಿಲೇವಾರಿ ಘಟಕ, ಡಿಜಿಟಲ್ ಗ್ರಂಥಾಲಯ ಪಿಂಜ, ಗ್ರಾಮ ಲೆಕ್ಕಿಕ ಕಚೇರಿ, ಪ್ರಾಥಮಿಕ ಸ್ಕೂಲಲ್ಲಿ ಉದ್ಯಾನವನತ್ನ ಇಂದು ಶಾಸಕ ಅಪ್ಪಚ್ಚು ರಂಜನ್, ಕರ್ನಾಟಕ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆ ಸಮಿತಿ ಅಧ್ಯಕ್ಷ ರವಿ ಕುಶಾಲಪ್ಪವು ಉದ್ಘಾಟನೆ ಮಾಡಿಸಿ. ಸರ್ಕಾರಿ ಚಾಕ್ರಿಕಾರ ಡಿ ಗ್ರೂಪ್ ನೌಕರಂಗ ಕೂಡ್ನಿಕೆ ಎಲ್ಲಾ ಚಾಕ್ರಿಕಾರಕ್ಕೆ ಕಂಪ್ಯೂಟರ್ ಪಡಿಪುನ ಕಡ್ಡಾಯ ಮಾಡಿತ್ತು. ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಯಲ್ಲಿ ತಿದ್ದುಪಡಿ ಮಾಡಿತ್ತು. ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿಟ್ಟಿತ್ತು. ಕಂಪ್ಯೂಟರ್ ಪರೀಕ್ಷೆ ಪಾಸ್ ಮಾಡದ ಇಂಕ್ ಮುಂಬಡತಿ ಕಾಲತ್ರ ಸಂಬಳ ಜಾಸ್ತಿಕ ಅರ್ಹತೆ ಇಪ್ಪಲ್ಲ ಎಂದು ಸರ್ಕಾರ ಸ್ಪಷ್ಟನೆ ತಂತು. 2020 ಡಿಸೆಂಬರ್ ಆಖಿರಿರೊಳಲು ಪರೀಕ್ಷೆ ಪಾಸ್ ಮಾಡಿಯೊಂಡು ಆದೇಶ ಮಾಡಿತು. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಪಿಣ್ಯ ಜೀವನೋಪಾಯ ಇಲಾಖೆರ ದೀನದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನ ಡೇನಲ್ಮ್ ಸಮುದಾಯ ಸಂಪನ್ಮೂಲ ಚಾಕ್ರಿಕ್ ಗೌರವಧನ ಆಧಾರತ್ ಓರ್ ಕಾಲಕ್ಕೆ ಮಡಿಕೇರಿ ನಗರಸಭೆಲಿ ಸಂಪನ್ಮೂಲ ವ್ಯಕ್ತಿ ಆಯ್ತು ಕಾರ್ಬಾರ್ ಮಾಡೋಕೆ ಅರ್ಜಿ ಹಾಕಿತ್ತು ಕೇಟನತ ಮಾಹಿತಿ ಕೊಡ್ತಿತ್ತು ಅರ್ಜಿ ಒಪ್ಪಚಿಡೋಕೆ ಇದೇ ಪತ್ತು ಆಕಿರಿ ನಾಳೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ತಿಂಗ 15 ಸುಮಾರು 6200 ದಂಡ ವಿದ್ಯುತ್ ಪರಿವರ್ತಕತ್ತು 1500 ಪರಿವರ್ತಕತ್ತು ಇಂಧನ ಇಲಾಖೆರ ನಿರ್ದೇಶನ ಪೋಲೆ ನಿರ್ವಹಣೆ ಮಾಡುವ ಅಭಿಯಾನ ನಡಪ ಈಂಡಮಾರಿಪತ್ತು ವಿದ್ಯುತ್ ಬಳಂಬೋತ ಅಪ್ಪ ವ್ಯತ್ಯಾಸಕ್ಕೆ ಸಾರ್ವಜನಿಕಂಗಡ ಸಹಕಾರ ಬೋಂಡೊಂದು ಸೆಸ್ಕ್ ಎಂಜಿನಿಯರ್ ಕಟ್ಟಂಡಿತು. ಸಿದ್ದಾಪುರ ಚೆನ್ನಯ್ಯನಕೋಟೆ ಪಂಚಾಯತ್ ವ್ಯಾಪ್ತಿಲ ಬಪ್ಪ ಬಸವನಹಳ್ಳಿ ಹಾಡೀರ ಪಕ್ಕತ್ತುಳ್ಳ ಕರೆಂಟ್ ಕಂಬ ಒಂದು ಮಳೆಗಾಳಿಕ್ಕೆ ಪೊರಂಜಿಬುವ ಸ್ಥಿತಿಲುಂಡು ಅಪಾಯತುಳ್ಳ ಈ ಕರೆಂಟ್ ಕಂಬತ್ನ ಕೂಡನ್ನೇ ಚಾಯಿ ಕೂಟೋನಕ್ಕೆ ಗ್ರಾಮಸ್ಥಂಗ ಇಲಾಖೆನ ವರಾತ ಮಾಡಿತು. ಗೋವತ್ ನಡೆದಳುಳ್ಳ ರಾಷ್ಟೀಯ ಸಬ್ ಜೂನಿಯರ್ ಹಾಕಿ ತಂಡಕ್ಕೆ ನಾಪೋಕ್ಲರ ಬಿದ್ದಾಟಂಡ ಅಖಿಲಯ್ಯಪ್ಪ ಕುಲ್ಲೇಟಿರ ವಚನ್ ಕಾಳಪ್ಪ ಪಿಂಯ ಬಿದ್ದಾಟಂಡ ಬೋಪಣ್ಣ ಆಯ್ಕೆ ಆಯಿತು ಜಿಲ್ಲೆಗೆ ಕೇಳಿಕೊಂಡಿತು. ಕಾಕುಟ್ ಪರಂಬು ಸ್ಪೋರ್ಟ್ಸ್ ಪಿಂಜಾ ರಿಕ್ರಿಯೇಷನ್ ಕ್ಲಬ್ರ ಆದನೆಯಲ್ಲಿ ಇದೇ ತಿಂಗ 26